ಇಂದ ಬಾಳುವಂತೆ ಮಾಡೋಣ. ಎಂದೆಂದು ಹೀಗೆ ನಗಬೇಕು, ನನ್ನ ಬಾಳಲ್ಲಿ ಆನಂದ ತರಬೇಕು, ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು. ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ. ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ. ನನ್ನೋಳು ನಕ್ಕರೇ ಸಕ್ಕರೆ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ಡಾಕ್ಟರ್ ಬಿಎಫ್ ದಂಡಿನವರ ನೇತೃತ್ವದಲ್ಲಿ 60 ವರ್ಷಗಳಿಂದ ಶೈಕ್ಷಣಿಕ ಸೇವೆಯಲ್ಲಿ ನಿರತವಾಗಿದೆ ಕನಕದಾಸ ಶಿಕ್ಷಣ ಸಂಸ್ಥೆ ಗದಗ್. ನ್ಯಾಕ್ನಿಂದ ಎ ಗ್ರೇಡ್ ಮಾನ್ಯತೆ ಪಡೆದ ಹಾಗೂ ಪೂರ್ವ ಪ್ರಾಥಮಿಕದಿಂದ ಸ್ನಾತಕೋತ್ತರ ಹಂತದವರೆಗೆ ಶಿಕ್ಷಣ ನೀಡುವ ಪ್ರತಿಷ್ಠಿತ ಸಂಸ್ಥೆ. ಗದಗ್, ಹುಬ್ಬಳ್ಳಿ, ರೋಣ, ಗಜೇಂದ್ರಗಡ, ನರೇಗಲ್, ಮುಳಗುಂದದಲ್ಲಿರುವ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಲಾ, ವಾಣಿಜ್ಯ, ವಿಜ್ಞಾನ ವಿಷಯಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಅಲ್ಲದೆ ಬಿಎಸ್ಡಬ್ಲ್ಯೂ ಕೋರ್ಸ್ ಪ್ರವೇಶಾತಿಗೂ ಅವಕಾಶವಿದೆ ಎನ್ನುತ್ತಾರೆ ರವೀಂದ್ರನಾಥ್ ಬಿ ದಂಡಿನ್, ಚೇರ್ಮನ್ನರು ಕನಕದಾಸ ಶಿಕ್ಷಣ ಸಂಸ್ಥೆ ಗದಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9906549309 9902654930. ಏಪ್ರಿಲ್ 18 ಮೇ 1 ನಡೆಯಲಿರುವ ಅಕ್ಷಯ ತೃತೀಯದಂದು ವಿಶೇಷ ಕೊಡುಗೆಗಳೊಂದಿಗೆ ಶಾಶ್ವತ ಸಮೃದ್ಧಿಯನ್ನು ಮನೆಗೆ ತನ್ನಿ. ಚಿನ್ನದ ಮೇಲೆ ಪ್ರತಿ 4 ಗ್ರಾಂ ಮೇಲೆ ಫ್ಲಾಟ್ ರೂಪಾಯಿ 2,000 ರಿಯಾಯಿತಿ ಪಡೆಯಿರಿ. ವಜ್ರಗಳ ಮೇಲೆ ನಿಮ್ಮ ಆಭರಣದಲ್ಲಿರುವ ರೂಪಾಯಿ 80,000 ಮೌಲ್ಯದ ವಜ್ರಗಳ ಮೇಲೆ ಫ್ಲಾಟ್ ರೂಪಾಯಿ 12,000 ರಿಯಾಯಿತಿ ಪಡೆಯಿರಿ. ಹಾಗೂ ಬೆಳ್ಳಿಯ ಮೇಲೆ ಪ್ರತಿ ಕೆಜಿಗೆ ರೂಪಾಯಿ 5,000 ರಿಯಾಯಿತಿಯನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ಪೆನ್ ಪ್ರತಿ ಖರೀದಿಯ ಪ್ರತಿ ಗ್ರಾಂಗೆ ರೂಪಾಯಿ 200 ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಉಡುಪಿ ಶ್ರೀಕೃಷ್ಣನ ಆಶೀರ್ವಾದಕ್ಕೆ ಭಾಜನರಾಗಲು ವಿಶೇಷವಾಗಿ ರಚಿಸಲಾದ ಸೀಮಿತ ಆವೃತ್ತಿಯ 10 ಗ್ರಾಂ ಶುದ್ಧ 24 ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ನಿಮ್ಮ ಮನೆಗೆ ತನ್ನಿ. ಶಾಶ್ವತ ಸಮೃದ್ಧಿಯೊಂದಿಗೆ ಪವಿತ್ರ ಶುಭಾರಂಭ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ. ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ. ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4,00,000 ರೂಪಾಯಿ ಶಿಷ್ಯವೇತನ. ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ. ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ. ಸಂಪರ್ಕಿಸಿ 8277583580 8277583612. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಕೃಷಿಕರು ಮತ್ತು ಕಾರ್ಮಿಕರು ತಮ್ಮ ಬಡತನದ ಕಾರಣಗಳ ಬಗ್ಗೆ ಯೋಚನೆ ಮಾಡಬೇಕು. ಇವರ ಬಡತನ ಇವರನ್ನು ಶೋಷಣೆ ಮಾಡಿದವರ ಶ್ರೀಮಂತಿಕೆಯಲ್ಲಿ ಇದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಬಾಯಿ ಕ್ಯಾನ್ಸರ್ ಎಚ್ಚರ. ಬಾಯಿಯಲ್ಲಿ ಕೆಂಪು ಮಚ್ಚೆ ಬಿಳಿ ಮಚ್ಚೆಯಾಗಿ ಗಂಟಿನ ರೂಪದಲ್ಲಿ ಕಾರಣವಿಲ್ಲದ ರಕ್ತಸ್ರಾವದ ಮೂಲಕ ಬಾಯಿ ಕ್ಯಾನ್ಸರ್ ಕಾಣಿಸಿಕೊಳ್ಳಬಹುದು. ಬಾಯಿ ಕ್ಯಾನ್ಸರ್ಗೆ ಮುಖ್ಯ ಕಾರಣ ತಂಬಾಕು ಸೇವನೆ, ಮದ್ಯಪಾನ, ವಾಸಿಯಾಗದ ಬಾಯಿ ಹುಣ್ಣು ಹಾಗೂ ವೈರಾಣುವಿನ ಸೋಂಕು. ಆರಂಭಿಕ ಹಂತದಲ್ಲಿ ರೋಗ ನಿರ್ಣಯ ಮಾಡಿದಲ್ಲಿ ಸೂಕ್ತ ಚಿಕಿತ್ಸೆಯಿಂದ ಬಾಯಿ ಕ್ಯಾನ್ಸರ್ ತಡೆಗಟ್ಟಬಹುದು. ದುಶ್ಚಟಗಳಿಂದ ದೂರವಿರಿ, ಬಾಯಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಪ್ರಕಟಣೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಪ್ರಮುಖ ಮಾಹಿತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಉಳಿತಾಯದ ಬ್ಯಾಂಕ್ ಖಾತೆದಾರರಿಗೆ ಸಂಬಂಧಪಟ್ಟಿದ್ದು. ಯಾವುದೇ ಖಾತೆಗಳು ಕಳೆದ 2 ವರ್ಷಗಳಲ್ಲಿ ಗ್ರಾಹಕರು ನಡೆಸಿದ ಯಾವುದೇ ವಹಿವಾಟು ನಡೆಯದ ಕಾರಣ ನಿಷ್ಕ್ರಿಯವಾಗಿದ್ದರೆ ದಯವಿಟ್ಟು ನಿಮ್ಮ KYC ದಾಖಲೆಗಳೊಂದಿಗೆ SBIನ ಯಾವುದೇ ಶಾಖೆಯನ್ನು ಸಂಪರ್ಕಿಸುವ ಮೂಲಕ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಯುನೋ, ATM, ವಾಟ್ಸ್ಆಪ್ ಬ್ಯಾಂಕಿಂಗ್, ವಿಡಿಯೋ KYC ಇತ್ಯಾದಿ ಡಿಜಿಟಲ್ ಚಾನೆಲ್ಗಳನ್ನು ಬಳಸುವ ಮೂಲಕ ನಿಮ್ಮ ಖಾತೆಯನ್ನು ಮರು KYC ಮಾಡಿ. ದಯವಿಟ್ಟು ಗಮನಿಸಿ, ಮರು KYC ಮಾಡದೆ ನಿಷ್ಕ್ರಿಯ ಖಾತೆಗಳಲ್ಲಿ ಹಿಂಪಡುವಿಕೆ ವಹಿವಾಟನ್ನು ಅನುಮತಿಸಲಾಗುವುದಿಲ್ಲ. कानून का ज्ञान सब तक पहुंचाएंगे, जागृति से न्याय का रास्ता दिखाएंगे, जागरूकता होगी हर द्वार, न्याय की रोशनी फैले अपार। नालसा का जागृति यूनिट मुफ्त कानूनी सेवाओं के बारे में कानूनी सहायता के लिए कॉल करें 1500 पर। ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. RBI ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. April 18-May 1 ನಡೆಯಲಿರುವ ಅಕ್ಷಯ ತೃತೀಯದಂದು ವಿಶೇಷ ಕೊಡುಗೆಗಳೊಂದಿಗೆ ಶಾಶ್ವತ ಸಮೃದ್ಧಿಯನ್ನು ಮನೆಗೆ ತನ್ನಿ. ಚಿನ್ನದ ಮೇಲೆ ಪ್ರತಿ 4 ಗ್ರಾಂ ಮೇಲೆ ಫ್ಲಾಟ್ ₹2,000 ರಿಯಾಯಿತಿ ಪಡೆಯಿರಿ. ವಜ್ರಗಳ ಮೇಲೆ ನಿಮ್ಮ ಆಭರಣದಲ್ಲಿ ₹80,000 ಮೌಲ್ಯದ ವಜ್ರಗಳ ಮೇಲೆ ಫ್ಲಾಟ್ ₹12,000 ರಿಯಾಯಿತಿ ಪಡೆಯಿರಿ. ಹಾಗೂ ಬೆಳ್ಳಿಯ ಮೇಲೆ ಪ್ರತಿ ಕೆಜಿಗೆ ₹5,000 ರಿಯಾಯಿತಿಯನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ಪೆನ್ ಪ್ರತಿ ಖರೀದಿಯ ಪ್ರತಿ ಗ್ರಾಂಗೆ ₹200 ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಉಡುಪಿ ಶ್ರೀಕೃಷ್ಣನ ಆಶೀರ್ವಾದಕ್ಕೆ ಭಾಜನರಾಗಲು ವಿಶೇಷವಾಗಿ ರಚಿಸಲಾದ ಸೀಮಿತ ಆವೃತ್ತಿಯ 10 ಗ್ರಾಂ ಶುದ್ಧ 24-ಕ್ಯಾರೆಟ್ ಚಿನ್ನದ ಗಟ್ಟಿಯನ್ನು ನಿಮ್ಮ ಮನೆಗೆ ತನ್ನಿ. ಶಾಶ್ವತ ಸಮೃದ್ಧಿಯೊಂದಿಗೆ ಪವಿತ್ರ ಶುಭಾರಂಭ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಶರತ್ತುಗಳು ಅನ್ವಯ. ಶ್ರೋತೃ ಬಾಂಧವರಿ, ಜೀವಾಮೃತ ಇದು ಜೀವಾಮೃತ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ, ಗೋಕುಲ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ತ್ವರೆದು ಜೀವಿ ಸಬಹುದೇ ಹರಿ ನಿನ್ನ ಚರಣಗಳ. ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ. ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ. ಧಾರವಾಡ ಆಕಾಶವಾಣಿ 765 kHz ಹಾಗೂ FM 100.3 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ. ಕನಕ ದೀಪ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಕೃಷಿ ಅನುಭವಗಳ ಬಗ್ಗೆ ಸಿದ್ದೇಶ್ವರ ಸಣ್ಣಗುರಪ್ಪ ರೋಣದ್ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆ ತುಂಬಾ ಯಶಸ್ವಿ ಹಿರಿಯ ನಾಗರಿಕರಿದ್ದಾರೆ. ನಿಜವಾಗಿ ಕೂಡ ಅವರು ರೈತರಿಗೆ ಮಾರ್ಗದರ್ಶನೆ. 80 ಇಳಿ ವಯಸ್ಸಿನಲ್ಲಿ ಕೂಡ ನವ ಯುವಕನಂತೆ ಅವರು ಕೃಷಿಗಾಗಿ ತುಡಿತಾ ಇದ್ದಾರೆ. ಸಿದ್ದೇಶ್ವರ ಸಣ್ಣಗುರಪ್ಪ ರೋಣದವರು, ಧಾರವಾಡದವರು. ಮೂಲತಃ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು, ಲೋಕಾಯುಕ್ತದಿಂದ DYSP ಆಗಿ ರಿಟೈರ್ಡ್ ಆದಂಥವ್ರು. ರಾಜ್ಯ ಸರ್ಕಾರದ ಸೇವೆಯಲ್ಲಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಸಾಕಷ್ಟು ಅವರು ಕೆಲಸ ಮಾಡಿದಂಥವ್ರು. ಅಂತ ಶ್ರೀಮಂತ ಅನುಭವ ಇರುವಂತವರು ನಿವೃತ್ತಿಯ ನಂತರ ಈ ಒಂದು ಕೃಷಿಯನ್ನ ಪ್ರಧಾನವಾಗಿ ತಮ್ಮ ಸೇವೆ ಮಾಡಬೇಕು ಅಂತಕೊಂಡ 60 ವಯಸ್ಸಾದ ನಂತರ ಅವರು ಕೃಷಿಯನ್ನು ಶುರು ಮಾಡಿ ಯಶಸ್ವಿ ಹಿರಿಯ ಕೃಷಿಕರಾಗಿ ಕೃಷಿ ಮಾರ್ಗದರ್ಶಿಯಾಗಿ ಬೆಳೆದು ಬಂದ ಪರಿ ಸೋಜಿಗವಾಗಿರುವಂತದ್ದು ಬಹಳ ಒಂದು ಆಶ್ಚರ್ಯಜನಕವಾಗಿ ಕೃಷಿಯಲ್ಲಿ ಬೆಳೆದು ನಿಂತಿದ್ದಾರೆ. ಇವತ್ತು ನಮ್ಮ ರೈತ ಬಾಂಧವ ಚಿಕ್ಕ ವಯಸ್ಸಿನಿಂದಲೇ ಹಿಡ್ಕೊಂಡು ಅಂದ್ರೆ ಸಣ್ಣವರೇ ಸಾಕಷ್ಟು ಕಷ್ಟಪಡ್ತಿರುವಂತ ಇಂದಿನ ಕಾಲದೊಳಗೆ ಒಬ್ಬ ಮಾರ್ಗದರ್ಶಿ ರೈತರಾಗಿ ಬೆಳೆದು ಬರೋದು ತುಂಬಾ ಒಂದು ಅಪರೂಪದ ವಿಷಯ. ಮತ್ತು ಅವರು ಅಷ್ಟು ಹಠವಾದಿಯಾಗಿ ಆ ಕೃಷಿಯಲ್ಲಿ ಸಾಧನೆ ಮಾಡಿ ತೋರಿಸಿದ್ದಾರೆ. 900 ಒಳಗೆ 6 ಎಕರೆ ಒಳಗೆ 10 ಹಸಿರು ಮನೆಗಳ ನಿರ್ಮಾಣ ಮಾಡಿದ್ದಾರೆ. ಪಾಲಿಹೌಸ್ಗಳನ್ನು ಮಾಡಿ ಬಣ್ಣದ ದೊಣ್ಣೆ ಮೆಣಸಿನಕಾಯಿ, ಸೌತೆಕಾಯಿ, ಪೇರ್ಲೆ ಹಣ್ಣು, ಚಿಕ್ಕಮಾವು, ಬಾಳೆಹಣ್ಣು, ಪಪ್ಪಾಯಿ ಹಣ್ಣು, ತೆಂಗು, ದಾಳಿಂಬೆ, ನುಗ್ಗೆಕಾಯಿ, ಮತ್ತೆ ಈಗ ಹೂಗಳಲ್ಲಿ ಗುಲಾಬಿ, ಜರ್ಬೇರ, ಆರ್ಕಿಡ್, ಸೇವಂತಿಗೆ, ಸುಗಂಧರಾಜ, ಕಾರ್ನೇಷನ್ ಮುಂತಾದ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಗವಾನಿ ಮತ್ತು ಶ್ರೀಗಂಧ ಮರಗಳನ್ನು ಕೂಡ ತಮ್ಮ ನವಲೂರಿನ ತೋಟದಲ್ಲಿ ನೆಟ್ಟಿದ್ದಾರೆ. ಮುಂಡಗಿ ತಾಲೂಕು ಅವರು ಸ್ವಂತೂರು, ಅಲ್ಲಿ ಯಕ್ಲಾಸ್ಪುರದ ಗ್ರಾಮದೊಳಗೆ ಸುಮಾರು 10,000 ಹೆಚ್ಚು ಹೆಬ್ಬೆವುಗಳನ್ನು ಬೆಳೆಸಿದ್ದಾರೆ. ಕೃಷಿ ಅರಣ್ಯ ಭೂಮಿಯನ್ನೇ ಯಶಸ್ವಿಯಾಗಿ ಬೆಳೆಸಿದ್ದಾರೆ. ಈಗ ಹಸು, ಕುರಿ, ಕೋಳಿ ಸಾಕಾಣಿಕೆ ಮೂಲಕ ಸಾವಯವ ಗೊಬ್ಬರ ಮತ್ತು ಸಸಿಗಳನ್ನು ಕೂಡ ಅವರು ತಯಾರು ಮಾಡ್ತಾ ಇದ್ದಾರೆ. ಅಂದ್ರೆ ಸಮಗ್ರ ಕೃಷಿಯಲ್ಲಿ ಸಿದ್ದೇಶ್ವರ ಸಣ್ಣಗುರಪ್ಪ ಅರುಣದವರು ಹೆಸರು ಮಾಡಿದ್ದಾರೆ, ಮತ್ತೆ ಮಾರುಕಟ್ಟೆಯಲ್ಲೂ ಕೂಡ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇವತ್ತು ಮಾರುಕಟ್ಟೆಯಲ್ಲಿ ಅಂತಂದ್ರೆ ಸಾಕಷ್ಟು ಮಧ್ಯವರ್ತಿಗಳ ಹಾವಳಿ ಬಹಳ ಇದೆ. ರೈತರು ಬೆಳೆದದ್ದು ಅಂದ್ರೆ ಮನೆಗೆ ಬರೋ ಹೊತ್ತಿಗೆ ಸೋರ್ ಹೋಗಿದೆ ಅಂತಾರಲ್ಲ, ಹಂಗೆ ಅಂದ್ರೆ ರೈತರ ಒಂದು ಸಾಕಷ್ಟು ಬೆಳೆಗಳಿಗೆ ಸರಿಯಾಗಿ ಮಾರುಕಟ್ಟೆ ದರ ಸಿಗೋದಿಲ್ಲ, ಉಪಟಳಕ್ಕೆ ಸಿಕ್ಕು ಅವರು ಸಾಕಷ್ಟು ತೊಂದರೆ ಅನುಭವಿಸ್ತಾರೆ. ಆ ನಿಟ್ಟಿನೊಳಗೆ ಇವತ್ತು ನಮ್ಮ ರೈತ ಬಾಂಧವರು ಮಾರುಕಟ್ಟೆಯಲ್ಲಿ ಕೂಡ ಯಶಸ್ಸನ್ನು ಪಡಿಬೇಕು ಅಂತಂದ್ರೆ ಸಿದ್ದೇಶ್ವರ ಸಣ್ಣಗುರಪ್ಪ ಋಣದವರ ಮಾರ್ಗದರ್ಶನ ಪಡಿಬೇಕು. ಅಂತಹ ಒಂದು ಯಶಸ್ವಿ ಹಿರಿಯ ರೈತರಾಗಿ ಬೆಳೆದು ನಿಂತಿದ್ದಾರೆ. ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಅವರು ಇದ್ದಾರೆ. ಆತ್ಮೀಯ ರೈತ ಬಾಂಧವರೇ, ಸಿದ್ದೇಶ್ವರ ಸಣ್ಣಗುರಪ್ಪ ಋಣದವರನ್ನ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಸಿದ್ದೇಶ್ವರ ಸಣ್ಣಗುರಪ್ಪ ಋಣದ ಸರ್. ನಮಸ್ಕಾರ ಸರ್. ನಿಮಗೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ನಮ್ಮ ರೈತ ಬಾಂಧವರ ಪರವಾಗಿ ನೀವು ನಮ್ಮ ಆಕಾಶವಾಣಿಯ ಒಂದು ಸ್ಟುಡಿಯೋಕ್ಕೆ ಬಂದಿದ್ದೀರಾ, ಈ ಒಂದು ಸಂದರ್ಭ ತಮಗೆ ಹೆಂಗ ಅನಿಸ್ತಾ ಇದೆ? ನಿಜವಾಗಿ ಹೇಳ್ಬೇಕಂದ್ರೆ ಬಹಳ ಖುಷಿ ಆಯ್ತು. ಎಲ್ಲರಿಗೂ ಗೊತ್ತಿದ್ದ ಹಾಗೆ ರೈತನ ಕೆಲಸನೇ ಬಹಳ ಕಷ್ಟಕರವಾದ್ದು. ಅದು ಈಗಿನ ಸಂದರ್ಭದಲ್ಲಿ ತಾವೇ ಹೇಳಿದ ಹಾಗೆ ನಾವು ಬೆಳೆದ ಬೆಲೆಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಮಧ್ಯವರ್ತಿಗಳ ಕಾಟ ಮತ್ತೆ ಕೆಲಸದವರ ಅನಾನುಕೂಲತೆ, ಈ ಎಲ್ಲದರ ಮಧ್ಯೆ ರೈತ ಬದುಕುವುದು ಬಹಳ ಕಷ್ಟದಾಯಕ ಆಗಿದೆ. ಇದರಲ್ಲಿ ಕೂಡ ಇದನ್ನ ಯಾಕೆ ಆರಿಸಿಕೊಂಡೆ ಅಂದ್ರೆ, ನಾವೆಲ್ಲ ರೈತ ಕುಟುಂಬದಿಂದ ಬಂದವರು. ನಮ್ಮ ತಂದೆಯವರು ರೈತರಾಗಿದ್ರು, ನಮ್ಮ ಅಜ್ಜ ರೈತ ಆಗಿದ್ದ. ಸೊ ಹಾಗಾಗಿ ನಾನು ಒಂದು 36 ಪೊಲೀಸ್ ಸೇವೆ ಮಾಡಿದ ನಂತರ ನನಗೆ ಅನಿಸಿದ್ದೇನೆಂದ್ರೆ, ಈ ಅಲ್ಟಿಮೇಟ್ಲಿ ಅಂದ್ರೆ ಕೊನೆಯದಾಗಿ ನಾನು ರೈತನ ಆಗಬೇಕು, ರೈತರಿಗೆ ಒಂದು ಮಾರ್ಗದರ್ಶನ ಮಾಡಬೇಕು, ಒಳ್ಳೊಳ್ಳೆ ಬೆಳೆಗಳನ್ನು ಬೆಳಿಬೇಕು, ಮಾದರಿಯ ಬೆಳೆಗಳೇ. ಟ್ರೆಡಿಷನಲ್ ದಿಂದ ಏನಾಗ್ತದಂದ್ರೆ ರೈತ ಕಷ್ಟಪಟ್ಟು ಬೆಳಿತಾನೆ, ಅವನಿಗೆ ಅದಕ್ಕೆ ತಕ್ಕ ಬೆಲೆನೂ ಸಿಗೋದಿಲ್ಲ, ಮತ್ತೆ ಅವನ ಶ್ರಮಕ್ಕೂ ಏನು ಒಂದು ಲಾಭ ಬರುವುದಿಲ್ಲ. ಹಾಗಾಗಿ ಪಾಲಿ ಹೌಸ್ಗಳನ್ನು ಮಾಡಿಕೊಂಡ್ವಿ. ನಾವೊಂದು 8 ಜನ ಧಾರವಾಡದಲ್ಲಿ ಸೇರಿಕೊಂಡು ಟ್ರೈನಿಂಗ್ ಹೋದ್ವಿ, ಎಲ್ಲಿ ಈ ಪಾಲಿ ಹೌಸ್ ಅನ್ನ ಹ್ಯಾಂಗ್ ಮಾಡುದಂತ. ಉದ್ದೇಶ ಇಷ್ಟೇ, ಈ ಹಸಿರು ಮನೆಯಲ್ಲಿ ಬೆಳೆಗಳನ್ನ ಬೆಳೆದ್ರೆ ಒಂದು ನಿರ್ದಿಷ್ಟ ನಮಗೆ ಲಾಭ ಸಿಗ್ತದೆ. ಈಗ ಹೊರಗಡೆ ನೀವು 1 ಬೆಳೆ ಬೆಳೆದ್ರೆ ಅದೇ ಬೆಳೆ ಪಾಲಿ ಹೌಸ್ದಲ್ಲಿ 5 ಬರ್ತದೆ, ಮತ್ತೆ ಅದ್ರದ್ದು ಕ್ವಾಲಿಟಿ ಚಲೋ ಇರ್ತದೆ, ರೇಟ್ ಚಲೋ ಬರ್ತದೆ. ಸೊ ಹಾಗಾಗಿ ನಾವು ಪಾಲಿ ಹೌಸ್ ಮಾಡಿದ್ವಿ. ಮೊದಲು 8 ಮಾಡಿದ್ವಿ, ಹಾಗೆ ಬೆಳೀತಾ ಬೆಳೀತಾ 136 ಜನ ಪಾಲಿ ಹೌಸ್ ಮಾಡಿದ್ರು. ಒಂದು ಸಂಘ ಕಟ್ಕೊಂಡ್ವಿ. ನಾವು ಸಂಘದ ವತಿಯಿಂದ ಮುಂಬೈ ಮತ್ತೆ ಡೆಲ್ಲಿ, ಗೋವಾ, ಹೀಗೆ ನಮ್ಮ ಬೆಳೆದ ಬೆಳೆಗಳನ್ನ ಎಸ್ಪೆಷಲಿ ಈ ಕ್ಯಾಪ್ಸಿಕಮ್, ಈ ಡೊಣ್ಣೆ ಮೆಣಸಿನಕಾಯಿ ಅಂತೀವಲ್ಲ, ಅದನ್ನು ಕಳಿಸ್ತಿದ್ವಿ. ಕ್ರಿಸ್ಯಂತೇಮ್ ಅಂತೀವಲ್ಲ, ಚೆಂಡು, ಸೇವಂತಿಗೆ, ಅದನ್ನು ಸಹಿತ ಬ್ಯಾಂಗ್ಳೂರ್ ಬೇರೆ ಬೇರೆ ಕಡೆ ಕಳಿಸ್ತಿದ್ವಿ. ಕೊರೋನಾ ಬಂದ ನಂತರ ಸ್ವಲ್ಪ ತೊಂದರೆ ಆಗಿದೆ. ನಮ್ಮ ಬೆಳೆಗೆ ಮಾರ್ಕೆಟ್ ಸಿಗ್ತಾ ಇಲ್ಲ, ನಮ್ಗೆ ಬೆಳೀಲಿಕ್ಕೆ ಆಸ್ಪದನೂ ಇಲ್ಲ. ಅಂದ್ರೆ ಕೂಲಿ ಕೆಲಸದವರು ಬರುವುದಿಲ್ಲ, ಟೈಮ್ಲಿ ನಮಗೆ ಇದು ಸಿಗುದಿಲ್ಲ. ಆದಾಗ್ಯೂ ಈಗ ಸ್ವಲ್ಪ ಮತ್ತೆ ಸಿಚುವೇಶನ್ ಇಂಪ್ರೂವ್ ಆಗಿದೆ. ಈಗ ಒಂದು 6 ಹೇಳ್ಬಹುದು, 6 ಮತ್ತೆ ನಮ್ಗೆ ಬೆಳಿಬಹುದು ಅಂತ ಒಂದು ಸಣ್ಣ ಟ್ರೈನಿಂಗ್ ಸೆಂಟರ್ ಮಾಡ್ಕೊಂಡಿವಿ. ಹೊರಗಡೆಯಿಂದ ಈ ಇಲಾಖೆಯವರು ಯಾರು ರೈತರು ಅವರು ವಿಸಿಟ್ಗೆ ಬಂದ್ರೆ ಆ ರೈತರನ್ನ ನಮ್ಮಲ್ಲಿ ಕರ್ಕೊಂಡು ಬರ್ತಾರೆ. ಅವ್ರು ಕೂಡ ನಾವು ಸಂವಾದ ಮಾಡ್ತೇವೆ, ನಮ್ಗೆ ಏನೇನು ಅನುಭವ ಇದೆ ಅದನ್ನು ಅವ್ರಿಗೆ ಹೇಳ್ತೇವೆ, ಅವ್ರ ಅನುಭವವನ್ನು ನಾವು ಪಡ್ಕೊಳ್ತೇವೆ, ರೈತರಿಂದ ರೈತರಿಗೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಅಂದ್ರೆ ಎಕ್ಸ್ಚೇಂಜ್ ದಿ ನಾಲೆಜ್, ಪ್ರಾಕ್ಟಿಕಲಿ ರೈತನಿಗೆ ನಾಲೆಜ್ ಇರ್ತದೆ, ಆ ನಾಲೆಜ್ ಅನ್ನು ನಾವು ಪಡ್ಕೊಳ್ತೇವೆ. ನಮ್ಗೇನೇನು ಈ ಒಂದು 20 ಅನುಭವ ಇದೆ ಅದನ್ನ ಅವ್ರಿಗೆ ಕೊಡ್ತೇವೆ. ಈ BSc ಅಗ್ರಿ ಹುಡುಗರಿಗೆ ಅಟ್ಯಾಚ್ ಮಾಡ್ತಾರೆ, ಎಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗಿಗೆ ಅವ್ರಿಗೆ ಸಹಿತ ನಾವು ಟ್ರೈನಿಂಗ್ ಕೊಡ್ತೇವೆ. ಕಸ ತೆಗೆಯೋದ್ರಿಂದ ಹಿಡ್ಕೊಂಡು ಬೆಳೆಯನ್ನ ಹಾರ್ವೆಸ್ಟ್ ಮಾಡುವವರಿಗೆ ಅವ್ರಿಗೆ ನಾವು ಹೇಳ್ಕೊಡ್ತೇವೆ. ಅಂದ್ರೆ ಪ್ರಾಕ್ಟಿಕಲಿ ನೀವು ಗೊಬ್ಬರ ಹೆಂಗೆ ಹಾಕಬೇಕು, ಅದಕ್ಕೆ ಔಷಧ ಹೆಂಗೆ ಹೊಡಿಬೇಕು, ಬೆಳೆಗಳನ್ನ ಹಾರ್ವೆಸ್ಟ್ ಹೆಂಗೆ ಮಾಡಬೇಕು, ಇದನ್ನೆಲ್ಲ ಪ್ರಾಯೋಗಿಕವಾಗಿ ನಾವು ಅವ್ರಿಗೆ ಹೇಳ್ಕೊಡ್ತೇವೆ ಹುಡುಗರಿಗೆ. ಸಿದ್ದೇಶ್ವರ ಸಣ್ಣಗುರಪ್ಪ ಋಣದವರೇ, ತಾವು ಇಲ್ಲಿವರು ತುಂಬಾ ವಿಸ್ತೃತವಾಗಿ ಹೇಳಿದ್ರೆ, ಅಂದ್ರೆ ನೀವೇನು 20 ಏನು ಸಾಧನೆ ಮಾಡಿದ್ದೀರಿ, ಹಾಗೇನೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ? ಮುಖ್ಯವಾಗಿ ತಾವು ಹೇಳಿದಂಗೆ ನಾವೆಲ್ಲ ರೈತನ ಮಕ್ಕಳೇ ಮೊಮ್ಮಕ್ಕಳೇ, ಅಕಸ್ಮಾತ್ ಇಲ್ಲ ಅಂದ್ರೆ ಮರಿ ಮೊಮ್ಮಕ್ಕಳಂತೂ ಖಂಡಿತ ಇದೀವಿ. ಅಂದ್ರೆ ನಮ್ಮ ದೇಶ ರೈತಾಪಿ ಜನರಿಂದನೇ ತುಂಬಿರುವಂತದ್ದು. ರೈತರ ನಾಡು ನಮ್ಮ ನಾಡು. ಖರೆ. ತಾವು ಏನ್ ನಿರ್ಧಾರ ಮಾಡಿದ್ರಿ ನಿವೃತ್ತಿಯ ನಂತರವಾದರೂ ರೈತನಾಗಿ ನಾನು ಬೆಳೆದು ಬರಬೇಕು ಅಂತೇಳಿ ಅದನ್ನು ಸಾಧಿಸಿ ತೋರಿಸಿ. ನಿಜವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತೆ ಇನ್ನೊಂದು, ಉತ್ತರ ಕರ್ನಾಟಕ ಹೂ ಹಣ್ಣು ತರಕಾರಿ ಬೆಳೆಗಾರರ ಸಂಸ್ಥಾಪಕ ಅಧ್ಯಕ್ಷರು ಕೂಡ ತಾವಿದ್ರು. ನಿಜವಾಗಿ ಕೂಡ ಅಂದ್ರೆ ಇವತ್ತು ನಮ್ಮ ರೈತರು ಹೂ ಹಣ್ಣು ಇವುಗಳನ್ನ ಬೆಳೀತಾರೆ, ತರಕಾರಿ ಬೆಳೀತಾರೆ, ಆದರೆ ಲಾಭ ಮಾಡಿಕೊಳ್ಳಕ್ಕೆ ಸೋಲ್ತಾರೆ. ಮತ್ತೆ ತಾವು ಏನು ಮಾಡ್ತಾ ಇದ್ರಿ, ಈಗ ಹಸಿರು ಮನೆಗಳ ನಿರ್ಮಾಣ ಮಾಡಿದ್ರಿ, ತುಂಬಾ ವಿಸ್ತೃತವಾದ ಅನುಭವ ತಮಗಿದೆ. ಈ ಹಸಿರು ಮನೆಗಳ ನಿರ್ಮಾಣ ಮಾಡಿ ನೀವು ಹೆಂಗೆ ಯಶಸ್ಸನ್ನು ಪಡೆದ್ರಿ? ಯಾಕಂದ್ರೆ ಒಂದು ಹಸಿರು ಮನೆ ನಿರ್ಮಾಣ ಮಾಡ್ಲಿಕ್ಕೆ ಸಾಕಷ್ಟು ದುಡ್ಡನ್ನ ವ್ಯಯ ಮಾಡಬೇಕಾಗ್ತದೆ. ಅದು ಹೇಗೆ, ನೀವು ಸುಮಾರು 10 ಹಸಿರು ಮನೆಗಳ ನಿರ್ಮಾಣ ಮಾಡಿದ್ರಿ, ಇದ್ರ ಬಗ್ಗೆ ಮಾಹಿತಿ ಕೊಡಬಹುದಾ? ಇದನ್ನು ನಾವು ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ, ನಾವು ಮೊದಲಿಗೆ 8 ಜನ ಸೇರ್ಕೊಂಡು, ಎಲ್ಲ ಮನಸ್ಸಿನವರು ಸೇರ್ಕೊಂಡು ಹಸಿರು ಮನೆ ಬಗ್ಗೆ ತಿಳ್ಕೊಬೇಕಂತ ಅನಿಸ್ತು. ಸೊ ಅಗ್ರಿ ಯೂನಿವರ್ಸಿಟಿಲಿ ಒಂದು ಸೆಮಿನಾರ್ ಕರೆದಿದ್ರು, ಆ ಸೆಮಿನಾರ್ಗೆ ಹೋಗಿ ಅಟೆಂಡ್ ಮಾಡಿದ್ವಿ. ಸೆಮಿನಾರ್ ಅಟೆಂಡ್ ಮಾಡಿದ ನಂತರ ನಮ್ಗೆ ಈ ಹಸಿರು ಮನೆ ಬೆಳೆದ್ರಿಂದ ಲಾಭ ಐತಿ ಅನಿಸ್ತು, ಆದ್ರೆ ಪೂರ್ಣ ನಮಗೆ ಬಂದಿಲ್ಲ. ಸೊ ನಾವೇನ್ ಮಾಡಿದ್ವಿ, 2 ಗಾಡಿ ಕಾರ್ ಗಾಡಿ ಮಾಡಿಕೊಂಡು ಗುಜರಾತ್ಗೆ ಹೋದ್ವಿ ಫಸ್ಟ್, ದೆನ್ ಮಹಾರಾಷ್ಟ್ರಕ್ಕೆ ಹೋದ್ವಿ, ಮಹಾರಾಷ್ಟ್ರದಲ್ಲಿ ಎಸ್ಪೆಷಲಿ ಪುಣೆಗೆ, ಆಮೇಲೆ ಹೈದರಾಬಾದ್ಗೆ ಹೋದ್ವಿ, ಬ್ಯಾಂಗ್ಳೂರ್ ಹೊರವಲಯ ಆ ಕಡೆ ನಮ್ಮ ಚೆನ್ನೈ ಕಡೆ ಹೊಸೂರು ಕಡೆ ಅಲ್ಲಿ ಹೋಗಿ ಅವನ್ನೆಲ್ಲ ನೋಡಿದಾಗ, ಅವರು ಹಸಿರು ಮನೆಯಲ್ಲಿ ಬೆಳೆದ ಬೆಳೆಗಳು ಅದಕ್ಕೆ ಬರುವ ಲಾಭ, ಅದು ಮಾಡೋ ಪದ್ಧತಿ, ಅದನ್ನ ಹೇಗೆ ಬೆಳೆಯುದು, ಇದನ್ನೆಲ್ಲ ಸವಿಸ್ತಾರವಾಗಿ 8 ದಿವಸ ಅಡ್ಡಾಡಿ ತಿಳ್ಕೊಂಡ್ವಿ. ಇದರಲ್ಲಿ ಹಸಿರು ಮನೆ ಹೆಂಗ್ ಮಾಡ್ತಾರೆ ಸರ್? ಅದ್ ಹೆಂಗ್? ಹಸಿರು ಮನೆಯನ್ನ ಪಾಲಿ ಫಿಲ್ಮ್ ಇರುತ್ತೆ, ಪಾಲಿ ಫಿಲ್ಮ್ ಅನ್ನ ಮೇಲೆ ಹಾಕ್ತಾರೆ, ಸೈಡ್ಗೆ ಶೇಡ್ ನಟ್ ದಿಂದ ಕವರ್ ಮಾಡ್ತಾರೆ. ಇದ್ರ ಉದ್ದೇಶ ಇಷ್ಟೇ ಅಂದ್ರೆ, ಟೆಂಪರೇಚರು ಮತ್ತೆ ಹ್ಯುಮಿಡಿಟಿ ಮೇಂಟೈನ್ ಮಾಡಬೇಕಾಗ್ತದೆ. ಮೇಂಟೈನ್ ಮಾಡೋದ್ರಿಂದ ಬೆಳೆ ಕರೆಕ್ಟ್ ಅದಕ್ಕೆ ಎಷ್ಟು ಟೆಂಪರೇಚರ್ ಬೇಕು, ಹ್ಯುಮಿಡಿಟಿ ಬೇಕು, ಅದನ್ನ ನಾವು ಕೊಡ್ಬೇಕಾಗತ್ತೆ. ಅದಕ್ಕೆ ನಾವು ಫಾಗರ್ಸ್ ಅಂತ ಹಾಕ್ತೀವಿ. ಎಲ್ಲಿ ಒಳಗಡೆ ಫಾಗರ್ಸ್ ಹಾಕಿದ್ರೆ ಅಕಸ್ಮಾತ್ ಸೆಕೆ ಹೆಚ್ಚಾಯ್ತು, ಆ ಫಾಗರ್ಸ್ ಅನ್ನ ಆನ್ ಮಾಡ್ಬಿಡ್ತೇವೆ. ಆ ಫಾಗರ್ಸ್ ಇಂದ ಏನಾಗ್ತದೆ, ಮಂಜು ಬರ್ತದೆ. ಆ ಮಂಜು ಏನ್ ಮಾಡ್ತದ, ಈ ಟೆಂಪರೇಚರ್ ಅನ್ನ ಕಡಿಮೆ ಮಾಡ್ತದೆ, ಹ್ಯುಮಿಡಿಟಿ ಹೆಚ್ಚು ಮಾಡ್ತದೆ. ಆ ಬೆಳೆಗೆ ಎಷ್ಟು ನಮಗೆ ಹ್ಯುಮಿಡಿಟಿ ಟೆಂಪರೇಚರ್ ಬೇಕಲ್ಲ, ಕರೆಕ್ಟ್ ಅಷ್ಟೇ ಸಿಗ್ತದೆ. ಸೊ ಅವಾಗ ಅದು ಸಮೃದ್ಧವಾಗಿ ಬೆಳೀತದೆ, ಅದರದ್ದು ಕ್ವಾಲಿಟಿ ಚಲೋ ಇರ್ತದೆ, ಮತ್ತೆ ಕ್ವಾಂಟಿಟಿನೂ ಹೆಚ್ಚಾಗ್ತದೆ, ಸೂರ್ಯನ ಬೆಳಕು ಬರ್ತದೆ ಸರ್. ಈ ಅದರದ್ದು ಇನ್ನೊಂದು ಉದ್ದೇಶ ಹೇಳ್ತೇನೆ, ಸೂರ್ಯಕಿರಣದೊಳಗೆ ಅಲ್ಟ್ರಾ ವೈಲೆಟ್ ರೇಸ್ ಇರ್ತಾವ, ನಾವು ಡೈರೆಕ್ಟ್ ಎಲಿ ಮೇಲೆ ಬಿದ್ರೆ ಎಲಿ ಬ್ಲೀಚ್ ಆಕತಿ, ಬೆಳ್ಳಗಾಕತಿ. ಇಲ್ಲಿ ಆಗೋದಿಲ್ಲ ಅಂದ್ರೆ ಅದು ಏನ್ ಮಾಡುತ್ತೆ, ಅಲ್ಟ್ರಾ ವೈಲೆಟ್ ರೇಸ್ ಅನ್ನು ಹಿಡ್ಕೊಂಡ್ಬಿಡುತ್ತೆ. ಯಾವುದು ಫಿಲ್ಮ್ ಪಾಲಿಹೌಸ್, ಬರೇ ಟೆಂಪರೇಚರ್ ಅನ್ನ ಅಷ್ಟೇ ಕೆಳಗೆ ಬಿಡುತ್ತೆ. ಟೆಂಪರೇಚರ್ ಅಕಸ್ಮಾತ್ ಹೆಚ್ಚಾಯ್ತು, ಈ ಫಾಗರ್ ಆನ್ ಮಾಡಿರ್ತೀವಲ್ಲ, ಅದು ಟೆಂಪರೇಚರ್ ಡೌನ್ ಆಗ್ಬಿಡುತ್ತೆ, ಹ್ಯುಮಿಡಿಟಿ ಹೆಚ್ಚಾಗುತ್ತೆ. ಸೊ ಬೆಳೆಗಳಿಗೆ ಅನುಕೂಲ ಆಗತ್ತೆ. ಹಾಗಾಗಿ ಸಾದಾ ರೈತ ಬೆಳೆಯೋದಕ್ಕಿಂತ ನೀವು ಎಷ್ಟು ಹೆಚ್ಚು ಬೆಳಿತೀರಿ ಅದರೊಳಗೆ? 5 ಪಟ್ಟು. 1 ಟನ್ ನಾವು ಹೊರಗಡೆ ಬೆಳೆದ್ರೆ ಪಾಲಿ ಹೌಸ್ ಅಲ್ಲಿ 5 ಟನ್ ಬೆಳಿಬಹುದು. ಎಸ್ಪೆಷಲಿ ಈ ಕ್ಯಾಪ್ಸಿಕಮ್ ಇದೆಯಲ್ಲ, ಕ್ಯಾಪ್ಸಿಕಮ್, ಡಚ್ ರೋಸು, ಜರ್ಬರ ಎಲ್ಲ ಪಾಲಿ ಹೌಸ್ ಅಲ್ಲೇ ಬೆಳಿತಾವ, ಹೊರಗಡೆ ಅದನ್ನ ಬೆಳೆಯಕ್ ಆಗೋದಿಲ್ಲ. ಈ ಸೇವಂತಿಗೆ ಅಂತ ನಿಮ್ಗೆ ಹೇಳಿದೆ, ಅದು ಚೆಂಡು ಸೇವಂತಿಗೆ ಅಂತ, ನಾವು ಮೆರಿಗೋಲ್ಡ್ ಕ್ರಿಸೆಂಥಿಯಂ, ಮೆರಿಗೋಲ್ಡ್ ಕ್ರಿಸೆಂಥಿಯಂ ನೀವು ಹೊರಗೆ ಬೆಳೆಯಿರಿ, ಅದು 1 ಟನ್ ಹೊರಗೆ ಬೆಳೆದ್ರೆ 5 ಟನ್ ಒಳಗೆ ಬೆಳೀತದೆ, ಮತ್ತೆ ಕ್ವಾಲಿಟಿ ಚಲೋ ಇರ್ತದೆ, ಮತ್ತೆ ಕ್ವಾಂಟಿಟಿನೂ ಹೆಚ್ಚಿರ್ತದೆ. ಸೊ ಹಾಗಾಗಿ ಪಾಲಿ ಹೌಸ್ ದಲ್ಲಿ ಬೆಳೆಯುವುದು ಉತ್ತಮ. ನಿಮ್ ಮಾತು ಕೇಳ್ತಾ ಇದ್ರೆ ಒಂಥರ ರೋಮಾಂಚನ ಆಗುತ್ತೆ, ಯಾಕಂದ್ರೆ ಒಂದು ಹಸಿರು ಮನೆ ಪಾಲಿ ಹೌಸ್ ನಲ್ಲಿ ಹಸಿರು ಮನೆಗಳನ್ನ ಬೆಳೆಯುವಂತಹ ಒಂದು ಪೈರ್ ಏನಿದೆಲ್ಲ ನಮ್ಮ ಬದುಕನ್ನೇ ಹಸಿರು ಮಾಡ್ತಾರೆ. ಹೌದು, 5 ಪಟ್ಟು ನಾವು ಬೆಳಿಬಹುದು, ಆಮೇಲೆ ಅಷ್ಟು ಸಂರಕ್ಷಿತ ಪ್ರದೇಶ ಅದು, ಅಂದ್ರೆ ನಿಮ್ಮ ಸಂರಕ್ಷಣೆಯನ್ನು ಕೊಡಬಹುದು ಸಸಿಗಳಿಗೆ. ಹೀಗಾಗಿ ನೀವು ಸಾಕಷ್ಟು ಯಶಸ್ವಿಯಾಗಿದ್ದೀರಿ, ಬಹಳ ಸಂತೋಷ. ಬಹುಶಃ ಒಂದು ಪಾಲಿ ಹೌಸ್ ಮಾಡ್ಲಿಕ್ಕೆ ಒಂದು 8-10 ಲಕ್ಷ ರೂಪಾಯಿ ಬೇಕಾಗಬಹುದು ಆರಂಭದಲ್ಲಿ. 2017 ಬೆಳೆ ನಾವು ಹೆಚ್ಚು ಬೆಳೆದ್ವಿ, ಪ್ರಬಲ ಅಗ್ರಿ ಯೂನಿವರ್ಸಿಟಿ ಅವರಿಗೆ ಒಂದು ಲೆಕ್ಕ ಇರ್ತದೆ, 1 ಎಕರೆಯಲ್ಲಿ ಎಷ್ಟು ಬರ್ತದೆ ಅಂತ. ಅಲ್ಲಿ 5 ಪಟ್ಟು ಬಂದದ್ದು ನೋಡಿ ಅವರು ನನಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಕೊಟ್ಟರು. ಸಿದ್ದೇಶ್ವರ ಸಣ್ಣಗುರಪ್ಪ ಅರುಣದವರೇ, ನಿಮ್ಮ ಮಾತು ಕೇಳ್ತಾ ಇದ್ರೆ ರೈತ ಬಾಂಧವ ಹೇಗೆ ನಗುಮುಖದಿಂದ ಇರ್ಲಿಕ್ಕೆ ಸಾರ್ವತ್ರಿಕವಾಗಿ ಪ್ರಯತ್ನ ಮಾಡಬಹುದು, ಅಂದ್ರೆ ಒಂದು ಆಸೆ ಗೋಪುರ ಕಟ್ಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾನೆ, ಅದು ಖಂಡಿತವಾಗಿ ಈ ಪಾಲಿ ಹೌಸ್ ಗಳನ್ನು ಮಾಡಿದ್ರೆ, ಅಂದ್ರೆ ಒಂದು ಮನಸ್ಸು ಮಾಡಿದ್ರೆ ರೈತ ಏನ್ ಬೇಕಾದ್ ಮಾಡಬಹುದು ಅನ್ನೋದಕ್ಕೆ ನೀವೇ ಉದಾಹರಣೆ, ಬಹಳ ಸಂತೋಷ. ಈಗ ತಾವು ಮುಂಡ್ರಿಗಿ ಒಳಗು ಕೂಡ, ತಮ್ಮ ಊರೇನಿದೆಲ್ಲ ಯಕ್ಲಾಸ್ಪುರ, ಆ ಗ್ರಾಮದೊಳಗು ಕೂಡ ಒಂದು 10,000 ಹೆಬ್ಬೆ ಬೆಳೆದಿರ, ಆಮೇಲೆ ಸಾಕಷ್ಟು ಕೃಷಿ ಅರಣ್ಯ ಪ್ರದೇಶವನ್ನು ಮಾಡ್ಕೊಂಡಿದ್ದೀರಿ, ಆ ಭಾಗದಲ್ಲಿ ಈ ಒಂದು ಕೃಷಿಯನ್ನು ಯಾಕೆ ಮಾಡ್ಲಿಕ್ಕೆ ವಿಚಾರ ಮಾಡಿದಿರಿ? ಈ ಹೆಬ್ಬೆಗೆ ನೀರು ಕಡಿಮೆ ಬೇಕು ಸರ್, ಮತ್ತೆ ಕಡಿಮೆ ನೀರು ಮತ್ತೆ ಟೆಂಪರೇಚರ್ ಎಷ್ಟು ಹೆಚ್ಚಿರುತ್ತೆ ಅಷ್ಟು ಹೆಬ್ಬೆ ಚಲೋ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಮಳೆನೇ ಬಹಳ ಕಡಿಮೆ, ಮುಂಡ್ರಿಗಿ ತಾಲೂಕಲ್ಲಿ ಕ್ಯಾಂಟ್ ರೇನ್ಸ್ ಅಂತೀವಲ್ಲ, ಹಾಗಾಗಿ ಅಲ್ಲಿ ಟೆಂಪರೇಚರ್ ಹೆಚ್ಚಿದೆ, ಮಳೆ ಕಡಿಮೆ, ಮತ್ತೆ ಎರಿ ಭೂಮಿ. ಸೊ ಇರೋದ್ರಿಂದ ಇಲ್ಲಿ ಹೆಬ್ಬೆ ಹೆಚ್ಚು ಫಲವತ್ತಾಗಿ ಬರ್ತದೆ, ಹಾಗಾಗಿ ನಾ ಜಾಗ ಆರಿಸ್ ಹೆಬ್ಬೆವನ್ನ. ಅದು ಲಾಭದಾಯಕ ಹೆಂಗಾಗುತ್ತೆ? ಅದು 10 ವರ್ಷ ಬೆಳೆದ್ರೆ ಸರ್, ಫ್ಲೈವುಡ್ ಮಾಡೋರು, ಶಿಪ್ ಬಿಲ್ಡಿಂಗು, ಆಮೇಲೆ ಪೇಪರ್ಗೆ ಅದನ್ನ ತಗೊಳ್ತಾರೆ. ಅದು ಒಂದು ಸುಮಾರು 1-5 ಫೂಟ್ ಗಾತ್ರ ಬರುತ್ತೆ. ಗಾತ್ರ ಬಂದ್ರೆ ಅದಕ್ಕೆ ಬೆಲೆನೂ ಹೆಚ್ಚು ಬರುತ್ತೆ. ಅರಣ್ಯ ಇಲಾಖೆಯವ್ರ ಪ್ರಕಾರ 1 ಎಕರೆಗೆ 50-60 ಲಕ್ಷ ಬರ್ತದೆ ಅಂತಾರೆ ಅವ್ರು 1 ಎಕರೆಗೆ. ಸೊ ಈಗ ನಾವು ಎವರೇಜ್ ಬೆಳೆ ಏನಾರ ಬೆಳೀಲಿಕ್ಕೆ ಹೋದ್ರೆ ನೀವು ಅಷ್ಟು ದುಡ್ಡು ಬರೋದಿಲ್ಲ ಸರ್. 10 ವರ್ಷ ನೀವು ಕಾದು ಅದಕ್ಕೆ ಟೈಮ್ ಸೇರಿ ನೀರು ಬಿಟ್ರೆ ಅದಕ್ಕೆ ಗೊಬ್ಬರ ಕೊಟ್ಟರೆ ನಿಮ್ಗೆ ಲಾಭದಾಯಕ. ಈಗ ಅದು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಕೃಷಿ ಅರಣ್ಯದೊಳಗೆ ಬೇರೆ ಗಿಡಗಳನ್ನು ಬೆಳಿತೀರಣ್ಣ ಅಲ್ಲಿ? ಮತ್ತೆ ಅಲ್ಲಿ ನಡುವೆ ಹತ್ತು ಹಾಕ್ತೀವಿ ಸರ್, ನಾವು ಗಿಡದಿಂದ ಗಿಡಕ್ಕೆ 10 ಫೂಟ್ ಹಾಕ್ತಾರೆ. ಇನ್ ಬಿಟ್ವೀನ್ ಏನ್ ಜಾಗ ಉಳಿತದಲ್ಲ, ಒಂದ 4-6 ಫೂಟ್ ಉಳಿತದಲ್ಲ, ಅಲ್ಲಿ ಬೇರೆ ಯಾವ್ದಾರು ಬೆಳೆ ಬೆಳ್ಕೋಬಹುದು. ಟ್ರೆಡಿಷನಲ್ ಜೋಳ ಗೋಧಿ ಬೆಳ್ಕೋಬಹುದು. ಬೆಳಿತಾ ಇದ್ರ ನೀವು? ಮೊದ್ಲ ಒಂದ್ 2 ವರ್ಷ ಬೆಳೆದಿವಿ ಸರ್, ಆಮೇಲೆ ಅದು ನೆರಳಾಯ್ತು ಬಿಡ್ತಲ್ಲ, ಮೇಲೆ ನೆರಳಾದ್ರೆ ಅದು ಬೆಳೆದಿಲ್ಲ ಸರಿಗೆ. ಸೊ ಈಗ ಬಿಟ್ಟು ಆರಂಭದಲ್ಲಿ ನಿರ್ವಹಣೆ ಹೆಂಗ್ ಮಾಡಿದ್ರಿ ನೀವು? ಅಂದ್ರೆ ಸಸಿಯಿಂದ ಸಸಿಯನ್ನ ಸರ್ಕಾರದವ್ರು ಕೊಡ್ತಾರೆ, ಅರಣ್ಯ ಇಲಾಖೆಯವರು. ಅವರು ಆಕ್ಚುಲಿ ನನಗೆ ಅವರು ಏನು ಚಾರ್ಜ್ ತಗೊಂಡಿಲ್ಲ, ಫ್ರೀಯಾಗಿ ಸಸಿ ಕೊಟ್ಟರು. ಸೊ ಆ ಸಸಿಗಳನ್ನ ತಂದು ನಾವು ಹಚ್ಚಿದ್ವಿ. ಒಂದು 3 ವರ್ಷ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಮೇಂಟೆನೆನ್ಸ್ಗೆ ಅಂತ ದುಡ್ಡು ಕೊಡ್ತಾರೆ. ಒಂದು ಗಿಡಕ್ಕೆ ನನಗೆ ಅವರು 3 ರೂಪಾಯಿ ಅಂತ ಕೊಟ್ರು. ಆಮೇಲೆ ನೀವೇ ದುಡ್ಡು ಕೊಟ್ಟು ತಂದು ಹಚ್ಚಿದ್ರೆ ಅವ್ರು 30 ರೂಪಾಯಿ ಕೊಡ್ತಾರೆ ಒಂದು ಸಸಿಗೆ. ಸೊ ಆ ಮೇಂಟೆನೆನ್ಸ್ ಆಗ್ಬಿಡುತ್ತೆ ನಿಮ್ಗೆ. ಅಂದ್ರೆ ಮೇಂಟೆನೆನ್ಸ್ ಏನಾದ್ರೆ ಪೋಸ್ಟ್ ಕಾಸ್ಟ್ಗಳು ನೀಡ್ತೀರ, ಅದಕ್ಕೆ ಗೊಬ್ಬರ ಅದೆಲ್ಲ ಹಾಕ್ಬೇಕು, ನೀರು ಹಣಿಸ್ಬೇಕು ಸರ್, ಗೊಬ್ಬರನೂ ಹಾಕ್ಬೇಕು. ಸೊ ಅದಕ್ಕೆ ಮೇಂಟೆನೆನ್ಸ್ ಅಂತ ಕೊಡ್ತಾರೆ ಅವ್ರು, ಸರ್ಕಾರದವರು 3 ವರ್ಷ ಅಷ್ಟೇ ಕೊಡ್ತಾರೆ. ಅದೇನು ಹೆಚ್ಚಾಕುದಿಲ್ಲ, ಇದು ಅರಣ್ಯ ಬೆಳೆ ಸರ್, ಇದಕ್ಕೆ ಹೆಚ್ಚು ನಾವು ಮೆಹನತ್ ಮಾಡೋದೇ ಅವಶ್ಯ ಇರೋದಿಲ್ಲ. ನಟ್ಟು ಮೊದಲೇ 1 ವರ್ಷ ತನಕ ನೀರು ಹಾಕ್ತೇವೆ, ಆಮೇಲೆ 2ನೇ ವರ್ಷದಿಂದ ಅದು ಪಿಕಪ್ ಆಗ್ತಾ ಹೋಗ್ಬಿಡುತ್ತೆ. ಈ ಮೇಲೆ ಮಳೆ ಬರ್ತಾರ ಅದಕ್ಕನ ಮೇಂಟೈನ್ ಆಗುತ್ತೆ. ಸೊ ಆದ್ರೂ ಅವ್ರು 3 ವರ್ಷ ನಮ್ಗೆ ಮೇಂಟೆನೆನ್ಸ್ ದುಡ್ಡು ಕೊಡ್ತಾರೆ, ನಮ್ಗೆ ಸಹಾಯ ಮಾಡ್ತಾರೆ. ಸೊ 10 ವರ್ಷ ಆದ್ಮೇಲೆ ನಿಧಾನಕ್ಕೆ ಬೆಳೆ ತಗೋಬಹುದು. ಹೆಂಗ ಅವನು ಇದು ಹೆಂಗ್ ಮಾಡ್ತೀರ? ಅದನ್ನ ಮಾರಾಟ ಹೆಂಗ್ ಮಾಡ್ತೀರಿ? ಕಾಂಟ್ರಾಕ್ಟ್ ಕೊಟ್ಬಿಡುದು ಸರ್, ಈ ಟಿಂಬರ್ ಮರ್ಚೆಂಟ್ಗೆ, ಫ್ಲೈವುಡ್ ಮಾಡೋರಿಗೆ, ಅದಕ್ಕೊಂದು ಫಿಕ್ಸ್ ಕಸ್ಟಮರ್ ಇದ್ದಾರೆ ಸರ್. ಸೊ ಅವರು ಈ ಬೆಳೆ ಬೆಳೆದಾರಂತ ಗೊತ್ತಾದ್ರೆ ಅಥವಾ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬುಕ್ಲೆಟ್ ಅಂತ ಕೊಡ್ತಾರೆ ಫಾರೆಸ್ಟ್ ಅವರು. ಆ ಬುಕ್ಲೆಟ್ ನಲ್ಲಿ ಅವ್ರದ್ದು ಎಲ್ಲರದ್ದು ಹೆಸರು ಇದೆ, ಪರಿಚಯದಾರದು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳುದು, ನಮ್ಮಲ್ಲಿ ಇಷ್ಟು ಬೆಳೆ ಬೆಳೆದೇವೆ, ನೀವು ಬಂದು ನೋಡ್ಕೊಂಡು ಹೋಗಿ. ಅರಣ್ಯ ಇಲಾಖೆಯವರು ಸಹಕಾರ ಮಾಡ್ತಾರೆ? ಮಾಡ್ತಾರೆ. ಸಿದ್ದೇಶ್ವರ ಸಣ್ಣಗುರಪ್ಪ ಅರುಣದವರೇ, ಮುಖ್ಯವಾಗಿ ಇವತ್ತು ನಮ್ಮ ರೈತರಿಗೆ ಒಬ್ಬ ಸಮಗ್ರ ಕೃಷಿಕ ಆದ್ರೆ ಮಾತ್ರ ಇವತ್ತು ಉಳಿಗಾಲ. ಯಾಕಂದ್ರೆ ಈಗ ವಿಶೇಷವಾಗಿ ಮಳೆ ಆಧಾರಿತ ಜಮೀನು ಇತ್ತು ಅಂದ್ರೆ ಅವನಿಗೆ ಮಳೆ ಜಾಸ್ತಿ ಆದ್ರೆ ಪೀಕ್ ಇಲ್ಲ, ಮಳೆ ಆಗ್ಲೇ ಇಲ್ಲ ಅಂದ್ರೂ ಪೀಕ್ ಇಲ್ಲ. ಹೀಗಾಗಿ ಎಷ್ಟೋ ಜನ ಇವತ್ತು ಬಹಳ ಒಂದು ಸಂಕಷ್ಟ ಪರಿಸ್ಥಿತಿ ತೊಡಗಿದ್ದಾರೆ. ತಾವು ನೋಡಿದ್ರೆ ಹಸು ಕುರಿ ಕೋಳಿಗಳ ಸಾಕಾಣಿಕೆ ಮೂಲಕ ಸಾವಯವ ಗೊಬ್ಬರಗಳನ್ನು ಕೂಡ ತಾವು ತಯಾರು ಮಾಡ್ತಾ ಇದ್ದೀರಿ, ಸಸಿಗಳನ್ನು ತಯಾರು ಮಾಡ್ತೀರಿ. ಆ ನಿಟ್ಟಿನೊಳಗೆ ಒಬ್ಬ ಸಮಗ್ರ ಕೃಷಿಕನಾಗಿ ನೀವು ಬೆಳೆದಿದ್ದು ಹೇಗೆ? ಈ ಹಸು ಕುರಿ ಕೋಳಿಗಳ ಸಾಕಾಣೆ ಮೂಲಕ ನೀವು ಹೆಂಗೆ ಯಶಸ್ಸನ್ನು ಪಡೆದ್ರಿ? ಈ ಹಸು ಸಾಕೋದ್ರಿಂದ ನಿಮ್ಗೆ ಹಾಲು ಸಿಗ್ತದೆ ಸರ್, ಹಾಲನ್ನು ನಾವು ಮಾರ್ಕೋಬಹುದು. ಅದು ನಾವು ಗೀರ್ ಹಸು ಸಾಕಿವೆ, ಗೀರು 25 ಅದವ್ರಿ. ಗೀರ್ ಹಸು ಒಂದು ವಿಶೇಷ ತಮ್ಗೆ ಹೇಳ್ತೇನೆ, ಅದು ಮೆಡಿಕೇಟೆಡ್ ಮಿಲ್ಕ್. ನೀವು ಮಕ್ಕಳಿಗೆ ಕೊಡಿ, ಮಕ್ಕಳು ಈ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಅವ್ರದ್ದು ಇದು ಡೆವಲಪ್ಮೆಂಟ್ ಆಗುತ್ತೆ ಓವರ್ಆಲ್. ಮತ್ತೆ ಅದಕ್ಕೆ 80-100 ರೂಪಾಯಿ ಒಂದು ಲೀಟರ್ಗೆ ಹಾಲು. ಸೊ ಅದರಿಂದ ನಮ್ಗೆ ಒಂದು 100-150 ಲೀಟರ್ ಬರ್ತದೆ ಪರ್ ಡೇ. ಅದನ್ನ ನಾವು ಫಿಕ್ಸ್ಡ್ ಕಸ್ಟಮರ್ಸ್, ಒಂದು 14 ಜನ ಡಾಕ್ಟರ್ಸ್ ಇದ್ದಾರೆ, ಯಾರ್ಯಾರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆಯಲ್ಲ ಅವರೆಲ್ಲ ತಗೊಳ್ತಾರೆ, ಅವ್ರಿಗೆ ನಾವು ಕೊಡ್ತೇವೆ. ಉಳಿದದನ್ನ ತುಪ್ಪ ಮಾಡ್ತೇವೆ ಟ್ರೆಡಿಷನಲ್. ಹೆಂಗಂದ್ರೆ ಅದನ್ನ ಕಾಸ್ತೇವೆ ಸರ್ ಹಾಲ ಉಳಿದದ್ದ, ಅದಕ್ಕೆ ಹೆಪ್ಪ ಹಾಕ್ತೀವಿ, ಮುಂಜಾನೆ ಅದನ್ನ ಕಡಿತೀವಿ, ಅದ್ರ ಬೆಣ್ಣೆ ತೆಗಿತೀವಿ, ತುಪ್ಪ ಮಾಡ್ತೇವೆ. ತುಪ್ಪ 2,000 ರೂಪಾಯಿ ಒಂದು ಕೆಜಿ ಸರ್, ಹಸುವಿನ ತುಪ್ಪ. ಈ ಗೀರ್ ಹಸು, ಗೀರ್ ಹಸು ಎಂದು. ಸೊ ಅದು ಆಕ್ಚುಲಿ ನಮ್ಗೆ ಬರೀ ಅದರಿಂದ ಎಷ್ಟು ದುಡ್ಡು ಬರುತ್ತೆ ಅಂದ್ರೆ ನಿಮ್ಗೆ ಹೇಳ್ತೇನೆ, ವಾರ 30,000 ರೂಪಾಯಿ ಬರುತ್ತೆ ನೋಡ್ರಿ, ಬರೇ ತುಪ್ಪದಿಂದ. ಹಾಲಿನಿಂದ ನಮ್ಗೆ ನಾವು ಲೆಕ್ಕ ಮಾಡಿದಾಗ ಒಂದು 75-80,000 ರೂಪಾಯಿ ಬರುತ್ತೆ ತಿಂಗಳ ಹಾಲಿನಿಂದ. ಸೊ ಅದ್ರ ಸಗಣಿ ಬರುತ್ತಲ್ಲ ಸರ್ ನಮ್ಗೆ ಕೌಡಂಗು, ಅದನ್ನ ಹೊಲಕ್ಕೆ ಹಾಕ್ತೀವಿ. ಇನ್ನೊಂದೇನ್ ಮಾಡ್ತೀವಿ ನಾವು ಅಂದ್ರೆ ಡ್ರಮ್ ಮಾಡಿವೆ ನಾವು, ಆ ಡ್ರಮ್ಗೆ ಒಂದು 10 ಕೆಜಿ ಸಗಣಿ, ಒಂದು 10 ಲೀಟರ್ ಮೂತ್ರೆ, ಆಮೇಲೆ ದ್ವಿದಳ ಧಾನ್ಯದು ಈ ಪೌಡರು ಇವನ್ನೆಲ್ಲ ಹಾಕ್ತೇವೆ. ಮತ್ತೆ ಮಜ್ಜಿಗೆ ಮಾಡಿರ್ತೇವಲ್ಲ, ಮಜ್ಜಿಗೆ ಉಳಿದನ್ನ ಹಾಕಿ 8 ದಿವಸ ಅದನ್ನ ನಾವು ಕಳಿಸ್ತೇವೆ. ಅದು ಒಂಥರ ವಂಡರ್ಫುಲ್ ಗೊಬ್ಬರ ತಯಾರಾಗುತ್ತೆ. ಅದನ್ನ ನಾವು ಗಿಡಕ್ಕೆ ಹಾಕ್ತೇವೆ, ಗಿಡ ಭಾರಿ ಎಷ್ಟು ಹೆಲ್ದಿ ಬರುತ್ತೆ ಅಂದ್ರೆ ಅದ್ ನೋಡ್ಲಿಕ್ಕೆ ಖುಷಿ ಆಗ್ತದೆ. ನೋಡಿ ನೋಡ್ರಿ, ಹಸು ಸಾಕಾಣಿಕೆಯಿಂದ ಎಂತ ಒಂದು ಲಾಭ ಇದೆ, ಬಹಳ ಲಾಭ. ಯಾವಾಗ್ಲೂ ಕೂಡ ನಮಗೆ ದುಡ್ಡು ಬಂದೇ ಬರ್ತದೆ, ಎಸ್ಪೆಷಲಿ ಈ ಗೀರ್ ಹಸು ಅಂತ ಅಂದ್ರೆ. ರೈತರಲ್ಲಿ ನಾನೊಂದು ಮನವಿ ಅದ, ಪ್ರತಿಯೊಬ್ರು ಅಟ್ಲೀಸ್ಟ್ ಒಂದು ಹಸುವನ್ನು ಒಂದು ಮನೆಯಲ್ಲಿ ಸಾಕ್ತದೆ. ಅದರಿಂದ ನಾವು ಎಲ್ಲ ಹಿಂದೂಗಳಲ್ಲ, ನಮ್ಗೆ ಅದರದ್ದು ಅದೇನು 3/4 ಕೋಟಿ ದೇವತೆಗಳು ಇರ್ತಾರಂತಾರೆ ಹಸುವಿನಾಗ, ಅದು ಪೂಜ್ಯ ಭಾವನೆ ಬರುತ್ತೆ. ನಮ್ಗೆ ಹಾಲು ಸಿಗ್ತದೆ, ಸಗಣಿ ಬರುತ್ತದೆ, ಮೂತ್ರೆಯಿಂದನೂ ನಾವು ಅರ್ಕ ಅಂತ ಮಾಡ್ತೀವಿ. ತಮಗೆ ಬಂದ್ರೆ ನಾ ತೋರಿಸ್ತೇನೆ. ಅರ್ಕ ಅಂದ್ರೆ ಅದನ್ನ ಬಾಯ್ಲ್ ಮಾಡ್ತೀವಿ, ಮೂತ್ರೆ ಬಾಯ್ಲ್ ಮಾಡಿ ಕಂಡೆನ್ಸ್ ಮಾಡಿ ಅದನ್ನ ತಿರುಗಿ ಲಿಕ್ವಿಡ್. ಸೊ ಅರ್ಕ ಅಂತ ತಯಾರಾಗುತ್ತೆ. ಅದನ್ನ ಬಹಳ ಮಂದಿ ಬಿ ಪಿ ಇರೋರು, ಶುಗರ್ ಇರೋರು, ಮೇಜರ್ ಕಾಯಿಲೆ ಇರ್ತಾರೆ, ಅವರೆಲ್ಲ ಉಪಯೋಗ ಮಾಡ್ತಾರೆ. ಅಂದ್ರೆ ಔಷಧೀಯ ಗುಣ ಕೂಡ ಈ ಹಸುವಿನ ಮೂತ್ರದಲ್ಲಿ ಮೂತ್ರದಲ್ಲಿದೆ. ಸೊ ಅದು ಹಸು ಎಲ್ಲ ರೀತಿಯಲ್ಲಿ, ಪ್ರತಿಯೊಬ್ಬರು ಹಸುವನ್ನ ಒಂದು ಹಸು ಅಟ್ಲೀಸ್ಟ್ ಒಂದ್ ಮನೆಗೆ ಸಾಕ್ಬೇಕು. ಅವ್ರಿಗೆ ಹಾಲು ಸಿಗ್ತದೆ, ಎಲ್ಲಿ ಬೆಣ್ಣೆ ಸಿಗ್ತದೆ, ಎಲ್ಲ ಸಿಗ್ತದೆ. ಅಭಿನಂದನೆಗಳು. ತುಂಬಾ ನಿಮ್ಮ ಮಾತು ಕೇಳ್ತಾ ಇದ್ರೆ ಒಂಥರ ಅಂದ್ರೆ ನಿತ್ಯ ಹರಿದ್ವರ್ಣ ಇದೆ ಇಲ್ಲಿ ಸಾಕಷ್ಟು ಒಂದು ವರಮಾನ ಇದೆ. ಹೌದು, ಮುಂಜಾನೆ ಹೋಗಿ ನೀವು ಹಸುಗೆ ಹೋಗಿ ಅದಕ್ಕೆ ಒಂದು ನಮಸ್ಕಾರ ಮಾಡಿ ಅದಕ್ಕೆ ಏನಾದರೂ ಒಂದಿಟ್ಟು ರೊಟ್ಟಿ ಉಳಿದ್ರೆ ರೊಟ್ಟಿ ಏನು ಬೆಲ್ಲ ಏನು ಸಿಗುತ್ತೋ ಅದನ್ನ ನೀವು ಕೊಡ್ರಿ, ಇಷ್ಟು ಖುಷಿ ಇರ್ತದೆ ಸರ್ ಅದು ಹಸು ನಿಮ್ಮನ್ನ ನೋಡ್ತಾ ಇರ್ತದ ನೋಡ್ರಿ ಅಂದ್ರೆ ಗುರ್ತು ಮಾಡ್ತದೆ. ಬಹಳ ಸಂತೋಷ ಸರಿ, ಗುರುತು ಮಾಡ್ತದೆ. ಈಗ ನೀವು ಕುರಿ ಕೋಳಿಗಳ ಸಾಕಣೆಯನ್ನು ಮಾಡಿದಿರಿ. ಹೌದು ಸರ್. ಅದು ಹೇಗೆ ಲಾಭದಾಯಕ ಆಗಿದೆ ಸರ್? ಅದು ಕೋಳಿ ಏನ್ ಮಾಡ್ತದ, BV380 ಅಂತ ಒಂದು ಜಾತಿ ಇದೆ, ಅದು ಡೈಲಿ ಒಂದು ಮೊಟ್ಟೆ ಹಾಕ್ತದೆ ಒಂದು ವರ್ಷದವರೆಗೆ. ಅದರದ್ದು ಮೊಟ್ಟೆ ರೇಟ್ 10-15 ರೂಪಾಯಿ ಇದೆ ಒಂದು ಮೊಟ್ಟೆಗೆ. ಅದರಲ್ಲಿ ಅದು ಕೊಲೆಸ್ಟ್ರಾಲ್ ಫ್ರೀ ಅಂತಾರೆ, ಅಂದರೆ ಅದರಿಂದ ಫ್ಯಾಟ್ ಆಗಂಗಿಲ್ಲ. ಒಂದು 100 ಕೋಳಿ ಸಾಕಿದರೆ ನಿಮಗೆ ಅಟ್ಲೀಸ್ಟ್ 90 ಮೊಟ್ಟೆ ಅದ್ರ ಬರ್ತವೆ. ಸೊ ಅದನ್ನು ನಾವು ಮಾರಿ ನಿಮ್ಗೆ ದುಡ್ಡು ಬರ್ತದೆ. ಅದನ್ನು ನೀವು ಹೊರಗೆ ಬಿಟ್ಬಿಡೋದು, ಯಾವುದು ನೀವು ಅದಕ್ಕೆ ಏನು ಖರ್ಚಿಲ್ಲ ಏನಿಲ್ಲ. ಮತ್ತೆ ಕಡಕ್ನಾಥ್ ಅಂತ ಸಾಕಿವೆ, ಅದು ಮಧ್ಯಪ್ರದೇಶದಲ್ಲಿರುವಂತದ್ದು ಕೋಳಿ. ಆ ಕಡಕ್ನಾಥದ್ದು ಮೊಟ್ಟೆ 25 ರೂಪಾಯಿ ಒಂದು ಮೊಟ್ಟೆ, ಆಕ್ಚುಲಿ ಹೊರಗೆ 60 ರೂಪಾಯಿ, 25 ರೂಪಾಯಿ ಒಂದು ಕೆಜಿ ಅದರ ಮಾಂಸಕ್ಕೆ 1,000 ರೂಪಾಯಿ. ಅದರಿಂದ ನಿಮ್ಗೆ ದುಡ್ಡು ಬರ್ತದಲ್ಲ. ಇನ್ನು ಕುರಿಗಳನ್ನ ನಾವ್ ಹೆಂಗ್ ಮಾಡ್ತೀವಿ ಸರ್? 2 ಅಥವಾ 3 ತಿಂಗಳ ಕುರಿ ಅಂತ ಇರ್ತೇವೆ, ಅದನ್ನ 1 ವರ್ಷವರೆಗೆ ಸಾಕ್ತೇವೆ, ಅದನ್ನ ನಾವು ಮಾರಿಬಿಡ್ತೇವೆ. ಸೊ ಅದನ್ನ ನಿಮ್ಗೆ 1:10 ಅಂದ್ರೆ ನೀವು 1,000 ರೂಪಾಯಿ ಖರ್ಚು ಮಾಡಿದ್ರೆ 10,000 ರೂಪಾಯಿ ಬರುತ್ತೆ ಒಂದು ಕುರಿ. ಅದು ಕುರಿ ಗೊಬ್ಬರ ಕೂಡ ಕುರಿ ಗೊಬ್ಬರ ಎಕ್ದಮ್ ಶ್ರೇಷ್ಠ ಸರ್. ಪಾಲಿ ಹೌಸ್ಗಳಲ್ಲಿ ಈ ತರ ಗೊಬ್ಬರ ಹಾಕ್ತೀವಿ ಸರ್. ಇದಕ್ಕೆ ನೋಡ್ರಿ ನೀವು 1-5 ಪಟ್ಟು ನಿಮ್ಗೆ ಇಳುವರಿ ಬರ್ಲಿಕ್ಕೆ ಇದೆ ಕಾರಣ. ಒಂದ್ ಇನ್ನೊಂದು ನನಗೆ ವಿನಂತಿ ಇದೆ ರೈತರಿಗೆ, ರೈತರಲ್ಲಿ ಈ ಯೂರಿಯಾ DAP ದಯವಿಟ್ಟು ಹಾಕ್ಬೇಡ್ರಿ. ಅದರಿಂದ ಪ್ರತಿ ವರ್ಷ ನಿಮ್ಮ ಭೂಮಿ ಬಂಜರಾಕ ಕೆಮಿಕಲ್ ಹಾಕಿದ್ರಿಂದ ಅದು ಶಕ್ತಿಯನ್ನ ಕಳ್ಕೊತದೆ. ಅದ್ರದ್ದು ಬದ್ಲಿ ಈ ಸಗಣಿ ಗೊಬ್ಬರ ಹಾಕ್ರಿ, ನೀವು 1 ಅಥವಾ 2 ಹಸು ಸಾಕ್ರಿ, ಅದೇ ಗೊಬ್ಬರನ ಹೊಲಕ್ಕೆ ಹಾಕ್ರಿ. ಹೊಲ ಪ್ರತಿ ವರ್ಷ ಫರ್ಟೈಲ್ ಆಗ್ತದೆ ಸರ್, ನಿಮ್ಗೆ ಚಲೋ ಬೆಳೆ ಬರ್ತದೆ, ನಿಮ್ಗೆ ಲಾಭ ಬರ್ತದೆ. ಸಗಣಿ ಗೊಬ್ಬರ ಹಾಕೋದ್ರಿಂದ ಚಲೋ ಬೆಳೆ ಬರ್ತದೆ, ಹಾಲು ತುಪ್ಪ ಬೆಣ್ಣೆ ಎಲ್ಲ ಸಿಗ್ತದೆ ನಿಮ್ಗೆ. ಸೊ ಹಾಗಾಗಿ ರೈತ ಸಮೃದ್ಧಿ ಆಗಿರ್ಬೋದು. ನಾನು ಇನ್ನೊಂದು ಅವರಲ್ಲಿ ವಿನಂತಿ ಹೇಳ್ತೇನೆ, 100 ಎಕರೆ ಜಮೀನು ಇರೋದಕ್ಕಿಂತ 10 ಎಕರೆ ಜಮೀನು ಇರೋದು ಚಲೋ. ಅಂದ್ರೆ ನಿಮ್ಗೆ ಕಲ್ಟಿವೇಶನ್ ಮಾಡ್ಲಿಕ್ಕೆ, ಬೆಳೆ ಬೆಳೀಲಿಕ್ಕೆ, ಹೆಚ್ಚು ಉತ್ಪನ್ನ ತೆಗಿಲಿಕ್ಕೆ ಅನುಕೂಲ ಆಗ್ತದೆ. 100 ಎಕರೆ ನೀವು ಮೇಂಟೈನ್ ಮಾಡಕ್ ಆಗೋದಿಲ್ಲ, 10 ಎಕರೆ ಮೇಂಟೈನ್ ಮಾಡಬಹುದು. ಈ ಪಾಲಿ ಹೌಸ್ ಬರೀ 10 ಗುಂಟೆ ನಿಮ್ದಿದ್ರ ನಿಮ್ಗೆ ಏನಿದ್ರು 5 ಲಕ್ಷ ರೂಪಾಯಿ ಬಂದೇ ಬರುತ್ತೆ ವರ್ಷಕ್ಕೆ, ಎಲ್ಲ ಖರ್ಚು ತೆಗೆದು. ಸೊ 5 ಲಕ್ಷದ ನಿಮ್ ಫ್ಯಾಮಿಲಿ ಮೇಂಟೆನೆನ್ಸ್ ನಡೀತದೆ ಸರ್. 10 ಗುಂಟೆಗೆ 10 ಎಕರೆ ಜಮೀನು ಇರೋದಕ್ಕಿಂತ 10 ಗುಂಟೆ ಪಾಲಿ ಹೌಸ್ ಇರೋದು ಚಲೋ. ಅದು ನನ್ನ ಅನುಭವ. ಎಂತ ಮಾತ್ರ ಅಂದ್ರೆ ನೀವು 20 ವರ್ಷಗಳ ಸುದೀರ್ಘ ಅನುಭವದ ಹಿನ್ನೆಲೆಯೊಳಗೆ ಮುಖ್ಯವಾಗಿ ಜೀವನಾನುಭವ ಉಂಡವ್ರು ನೀವು. 60 ವರ್ಷಗಳವರೆಗೆ ನೀವು 36 ವರ್ಷ ಸರ್ಕಾರಿ ಸೇವೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಕರ್ತವ್ಯ ನಿರ್ವಹಿಸಿದಂತವ್ರು. ಹೀಗಾಗಿ ನಿಮಗೆ ಜೀವನಾನುಭವದೇ, ಹಾಗೇನೆ 20 ವರ್ಷದ ಕೃಷಿ ಅನುಭವ ಏನಿದೆಲ್ಲ, ಒಟ್ಟಾರೆ ನಿಮಗೆ ಬದುಕಿನಲ್ಲಿ ಅನುಭವದ ಒಂದು ಶ್ರೀಮಂತಿಕೆಯನ್ನು ತಂದುಕೊಟ್ಟದ. ಹೀಗಾಗಿ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನಮ್ಮ ರೈತ ಬಾಂಧವ ಖಂಡಿತವಾಗಿಯೂ ಕೂಡ ಬಡವನಾಗಲಿಕ್ಕೆ ಸಾಧ್ಯನೇ ಇಲ್ಲ, ಶ್ರೀಮಂತನಾಗೆ ಇರಬಹುದು ಅನ್ನುವ ಮಾತು ಅಕ್ಷರಶಃ ನಿಜ ಅಂತ ಅನಿಸ್ತದೆ. ಸಿದ್ದೇಶ್ವರ ಸಣ್ಣಗುರಪ್ಪ ಅರುಣದವರೇ, ಧಾರವಾಡ ಜಿಲ್ಲಾ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ, ಅತ್ಯುತ್ತಮ ಬೆಳೆ ಪ್ರಶಸ್ತಿ ಪಡ್ಕೊಂಡಿದ್ದೀರಿ, ಮತ್ತೆ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ಎಂದು ಕೂಡ ಶ್ರೇಷ್ಠ ಕೃಷಿ ಮಾಹಿತಿಯನ್ನು ನೀಡುವಂತ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದೀರಿ. ಅಂದ್ರೆ ಒಟ್ಟಾರೆ ನೀವು ಒಬ್ಬ ಮಾರ್ಗದರ್ಶಕರಾಗಿ ಕೂಡ ರೂಪುಗೊಂಡಿದ್ದೀರಾ, ಸಾಕಷ್ಟು ರೈತ ಬಾಂಧವರಿಗೆ ನೀವು ಮಾರ್ಗದರ್ಶನ ಮಾಡಿದ್ದೀರಾ. ಹೇಗೆ ನಮ್ಮ ರೈತ ಬಾಂಧವರಿಗೆ, ನಮ್ಮ ರೆಡೆ ಕೇಳ್ತಾ ಇರುವಂತಹ ರೈತ ಬಾಂಧವರಿಗೆ ಏನು ಮಾರ್ಗದರ್ಶನ ಮಾಡ್ತೀರಿ? ನಿಮ್ಮ ಹತ್ರ ನಿಮ್ಮ ತೋಟಗಳಿಗೆ ಬರುವಂತಹ ರೈತರಿಗೆ ಏನು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ? ರೈತರಲ್ಲಿ ನಾನು ಕಳಕಳಿ ವಿನಂತಿ ಏನಂದ್ರೆ, ನಾನು ರೈತ ಇದ್ದೇನೆ, ಟೈಮ್ ಸರಿ ಮಳೆ ಬರಲ್ಲ ಬೆಳೆ ಬರುದಿಲ್ಲ ಅಂತ ಹೇಳಿ ಅದೇ ಧೈರ್ಯ ಹೊಂದುದು ಅವಶ್ಯ ಇಲ್ಲ. ನೀವು ಇದ್ದ ಜಮೀನಿನಲ್ಲೇನೆ ಅದನ್ನ ನೀವು ಸಮೃದ್ಧಿಯಾಗಿ ಬೆಳೆ ಬೆಳ್ಕೋಬಹುದು. ನಾನು ಹೇಳ್ತೇನೆ, ಈಗ ನಿಮ್ ಮಳೆ ಆಧಾರಿತ ಪ್ರದೇಶ 5 ಎಕರೆ ಜಮೀನು ಇದೆ, 5 ಎಕರೆ ಜಮೀನನ್ನ ನೀವು ಬಂಡ್ ಹಾಕೊಂಡ್ ಬಿಡಿ. ಎಲ್ಲೆಲ್ಲಿ ನೀರ್ ಹರಿದು ಹೋಗ್ತದೆ, ಎಷ್ಟು ಮಳೆ ಬರ್ತದೆ, ಅದೆಲ್ಲ ನಿಮ್ ಹೊಲದಲ್ಲಿ ಹೆಂಗ್ ಬೇಕು. ನಂಬರ್ 1. ನಂಬರ್ 2, ಹೊಳಗಟ್ಟಿ ಅಂತ ಕಟ್ತಾರೆ ಇವರು. ಹೊಳಗಟ್ಟಿ ಕಟ್ಟುವ ಜಾಗೆಯಲ್ಲಿ ಒಂದು ಸಣ್ಣ ಕೆರೆಯನ್ನೇ ಮಾಡ್ಕೊಳ್ಳಿ ನೀವು. ಕೆರೆಯನ್ನು ಮಾಡ್ಕೊಂಡ್ರೆ 42 ಮಾಡ್ಕೊಂಡು ಡೀಪ್ ಹೆಚ್ಚು ಮಾಡ್ಕೋರಿ. ಆ ನೀರು ಸಂಗ್ರಹ ಇಷ್ಟಿರ್ಬೇಕಲ್ಲ, ಕರೆಕ್ಟ್ ನಿಮ್ಮ 5 ಎಕರೆಗೆ ಆಗೋಷ್ಟು ನೀರು ಸಂಗ್ರಹ ಆಗಿರ್ಬೇಕು. ಅದ ನೀರನ್ನ ನೀವು ಪಂಪ್ ಮುಖಾಂತರ ಮಾಡ್ಕೊಳ್ಳಿ, ಇಲ್ಲದ್ರೆ ನಿಮ್ ಹತ್ತಿರದಲ್ಲಿ ಎಲೆಕ್ಟ್ರಿಸಿಟಿ ಇದ್ನಂದ್ರೆ ಅಲ್ಲಿ ಸಬ್ಮರ್ಸಿಬಲ್ ಪಂಪ್ ಹಾಕಿ ಉಪಯೋಗ ಮಾಡ್ಕೊಳ್ಳಿ. ನೀರು ಹಾಯಿಸ್ರಿ, ಮಳೆ ಬಂದಾಗ ನೀವು ಬಿತ್ಕೊಳ್ರಿ. ಇನ್ನೇನು ಮಳೆ ಬಂದಿಲ್ಲಪ್ಪ ಅಂದ್ರೆ ಆ ನೀರನ್ನು ಉಪಯೋಗ ಮಾಡ್ಕೊಳ್ರಿ. ನಿಮ್ಮ ಕಸ ಕಡ್ಡಿ ಏನು ಹೊಲದಾಗ ಬರ್ತದಲ್ಲ ಅದನ್ನ ತೆಗೆದು ನೀವು ಬೆಂಕಿ ಹಚ್ತೀರಿ, ದಯವಿಟ್ಟು ಹಚ್ಚಬೇಡ್ರಿ. ಅದು ಬಹಳ ಫಲವತ್ತಾದ ಗೊಬ್ಬರ, ಅದನ್ನ ಗುಂಡಿಗೆ ಹಾಕ್ರಿ. ಗುಂಡಿಗೆ ಹಾಕಿ ಈಗ ಔಷಧಿ ಬಂದವ ಅದನ್ನು ಹೊಡೀರಿ, ಅದು ಶ್ರೇಷ್ಠ ಗೊಬ್ಬರ ಆಗ್ತದೆ. ಆ ಗೊಬ್ಬರ ಹಾಕ್ರಿ. ನೀರ ಸಂಗ್ರಹ, ಈ ಗೊಬ್ಬರ ಮೇಂಟೆನೆನ್ಸು, ಮತ್ತೆ ನಿಮ್ಮ ಮಳೆ ಆಧಾರಿತ ಪ್ರದೇಶದ ಈ ಬಂಡ್ ಹಾಕೋದು, ಇವೆಲ್ಲ ನಿಮ್ಮನ್ನು ಕಾಯ್ತದೆ. ನೀವೊಮ್ಮೆ ಅದನ್ನು ಮಾಡಿ ನೋಡ್ರಿ. ಇಲ್ಲಿಬ್ಬರು ನವಲೂನ್ ತಾಲೂಕಲ್ಲಿ ಬಂಡ್ ಹಾಕಿ ಬೆಳೀತಾರೆ 27 ಎಕರೆ. ಇಷ್ಟು ಫಲವತ್ತಾಗಿ ಬೆಳೆ ಬೆಳೀತಾರೆ ಅಂದ್ರೆ ಅವರಲ್ಲಿ 27 ಎಕರೆದಲ್ಲಿ 7 ಇವನ್ ಮಾಡ್ಕೊಂಡಾರೆ ಕೆರೆ. ಎಲ್ಲ ಕೆರೆಯಿಂದನೂ ನೀರು ಸಂಗ್ರಹ ಮಾಡಿ ಅದನ್ನ ಉಪಯೋಗ ಮಾಡ್ತಾರೆ. ನೀರಾವರಿ ಭೂಮಿ ಆಗ್ಬಿಟ್ಟಿದೆ. ನೀರಿಲ್ಲದಿದ್ರು ನಾವು ನೀರಾವರಿ ಭೂಮಿ ಮಾಡ್ಕೋಬಹುದು. ದೊಡ್ಡ ಕೆರೆ ಮಾಡ್ಕೋಬೇಕು ಮಾತ್ರ, ಅದರ ಆಳೆ ಹೆಚ್ಚು ಮಾಡ್ಕೋಬೇಕು. ಅದರಿಂದ ಆ ನೀರನ್ನ ನಾವು ಉಪಯೋಗ ಮಾಡ್ಕೋ ಎಲ್ಲಿ ಭೂಮಿಗೆ ಅಂದ್ರೆ ನಿಮ್ಮ ಭೂಮಿಯಲ್ಲಿ ಬೆಳೆದ ಬೆಳೆಯಿಂದನೇ ನೀವು ನಿಮ್ಮ ಬರೇ ಮನೆಗಲ್ಲ ಇನ್ನೊಬ್ಬರಿಗೂ ಸಹಾಯ ಮಾಡಬಹುದು ಅಂದ್ರೆ ಅಷ್ಟು ಬೆಳೆ ಬರ್ತದೆ. ಸಿದ್ದೇಶ್ವರ ಸಾನುಗುರಪ್ಪ ಅರುಣದವರೆ, ರೈತರಿಗೆ ತುಂಬಾ ಉಪಯುಕ್ತವಾದ ಮಾಹಿತಿ ಏನು ಹೇಳಿದ್ರೆ ಒಳ್ಳೆ ಮಾರ್ಗದರ್ಶನ ಅದು. ಅಂದ್ರೆ ಯಾವ ರೈತ ನೀರಿಲ್ಲ ಅಂತೇಳಿ ಕೊರಗೋ ಅವಶ್ಯಕತೆ ಇಲ್ಲ, ಇಲ್ಲ. ಆದ್ರೆ ವೈಜ್ಞಾನಿಕವಾಗಿ ನಾವು ಬೆಳೆಯೋದನ್ನ ರೂಢಿ ಮಾಡ್ಕೊಳ್ಳೋಣ ಅಂದ್ರೆ ನಮ್ಮ ಹೊಲದ ನೀರು ಹೊರಗಡೆ ಹೋಗದೆ ಇರೋ ನೋಡ್ಕೊಳ್ಳೋಣ. ಕರೆಕ್ಟ್. ನಮ್ಮಲ್ಲೇ ಒಂದು ಹೊಂಡ ಮಾಡ್ಕೊಂಡ್ರೆ ಆ ಹೊಂಡದಲ್ಲಿ ಕೂಡ ಕೆಲವೊಮ್ಮೆ ಮೀನು ಸಾಕಣೆನು ಮಾಡಬಹುದು. ಮಾಡಬಹುದು ಅಂದ್ರೆ ಏನ್ ಬೇಕಾದ್ ಮಾಡಬಹುದು, ಮನಸ್ಸು ಮಾಡ್ಬೇಕಷ್ಟೇ. ಎಷ್ಟೋ ಜನ ನಮ್ಮ ರೈತ ಬಾಂಧವರು ಇವತ್ತು ಆಲಸ್ತನ ಬೆಳೆಸ್ಕೊಂಡಿದ್ದಾರೆ. ಆಲಸ್ತನವನ್ನ ಜಾಡ್ಯತನವನ್ನ ಕಿತ್ತೋಗಿರಿ. ನಾವೇನಾದ್ರೂ ಮಾಡಲೇಬೇಕು ಅಂತ ಹಠ ಹಿಡಿಯಿರಿ, ಹಾಗೆ ಆಗ್ತದೆ. ಈ ತರ ನಮ್ಮ ನೀರನ್ನ ಇಂಗಿಸುವ ಕೆಲಸ ಮಾಡೋಣ. ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಇದೊಂದು ಬಹಳ ಒಳ್ಳೆಯ ವಿಚಾರ. ತಾವು ಮಾಡುವಂತಹ ಈ ತರ ವಿಚಾರಗಳು ಮತ್ತೆ ತಮ್ಮ ಒಂದು ಈಗ ಹಸಿರು ಮನೆ ನಿರ್ಮಾಣ ಮಾಡಿದ್ರಲ್ಲ, ಆದ್ರೆ ಪಾಲಿ ಹೌಸ್ಗಳನ್ನು ಕೂಡ ಎಲ್ಲರೂ ಕೂಡ ನಿರ್ಮಾಣ ಮಾಡಬಹುದು. ಹಾಗೆ ಮಾಡಲಿ. ಮತ್ತೆ ಹಸು ಕುರಿ ಮತ್ತೆ ಕೋಳಿಗಳ ಸಾಕಾಣಿಕೆ ಮಾಡೋದ್ರ ಮೂಲಕ ಕೂಡ ಹೊಲ ಸಣ್ಣದಿದ್ರೆ ಇನ್ನೂ ಲಾಭ, 3-4 ಎಕರೆ ಇದ್ರೆ ಇನ್ನೂ ಲಾಭ. ಅಂದ್ರೆ ಆದಷ್ಟು ಅದ್ರ ಬಗ್ಗೆ ಹೆಚ್ಚು ನಾವು ಕಾಳಜಿ ವಹಿಸಿ ಸಾವಯವ ಗೊಬ್ಬರ ತಯಾರು ಮಾಡಿ, ಕೊಟ್ಟಿಗೆ ಗೊಬ್ಬರ ತಯಾರು ಮಾಡಿ, ಹೊಲವನ್ನ ಫಲವತ್ತಾಗಿ ನೋಡಿಕೊಂಡು ಸಾಕಷ್ಟು ಇಳುವರಿಯನ್ನು ತೆಗಿಬಹುದು. ನೀವು ಅದಕ್ಕೊಂದು ಒಳ್ಳೆಯ ಉದಾಹರಣೆ. ಸಿದ್ದೇಶ್ವರ ಸಣ್ಣಗುರಪ್ಪ ಅರುಣದವರೇ, ತಾವು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಜೊತೆಗೆ ನಿಕಟ ಸಂಪರ್ಕ ಇದ್ದಂತವರು, ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೀವು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ಅವರಿಗೆ ಪ್ರಾಯೋಗಿಕವಾಗಿ ಬೆಳೆಯಲಿಕ್ಕೆ ಸಹಾಯ ಮಾಡ್ತೀರಿ. ಅಂದ್ರೆ ವಿಶೇಷವಾಗಿ ಇವತ್ತು ಕೃಷಿ ಒಂದು ಪದವಿ ಪಡೆದಂತಹ ವಿದ್ಯಾರ್ಥಿಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಮಗೊಂದು ಕಲ್ಪನೆ ಇದೆ. ಈಗ ಮಕ್ಕಳನ್ನ ಕೃಷಿಗೆ ಕಲಿಸಿ ಆಮೇಲೆ ಅವರು ಬೇರೆ ಕಡೆ ಹೋಗ್ಬಿಡ್ತಾರೆ, ಮನೆಯಲ್ಲಿ ಕೃಷಿ ಮಾಡೋರು ಇಲ್ಲ ಅನ್ನೋ ಕೊರಗುವಂತ ತಂದೆ ತಾಯಿಗಳಿದ್ದಾರೆ. ಹೀಗಾಗಿ ನಮ್ಮ ಕೃಷಿ ಪದವೀಧರರು ಹೇಗೆ ಯಶಸ್ವಿಯಾಗಿ ಕೃಷಿಯಲ್ಲಿ ತಮ್ಮನ್ನು ತಾವು ತೋರಿಸಿಕೋಬಹುದು, ತಮ್ಮ ಅನುಭವದ ಹಿನ್ನೆಲೆಯೊಳಗೆ ತಾವು ಸಾಕಷ್ಟು ಕೃಷಿ ವಿದ್ಯಾರ್ಥಿಗಳು ಕೂಡ ತರಬೇತಿ ನೀಡಿದ್ದೀರಿ, ಇದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ಬೋದಾ? ಅವರಲ್ಲಿ ಈ ಕೃಷಿ ಪದವೀಧರಲ್ಲಿ ಒಂದು ವಿನಂತಿ ಅದ, ಅವರು ನೌಕರಿಯನ್ನು ಹುಡುಕೊಂಡು, ನಾನು ಸರ್ಕಾರಿ ನೌಕರಿಯನ್ನ ಮಾಡಬೇಕು ಬೇರೆ ಮಾಡಬಾರದು ಅಂತ ಹೇಳಿ ಆ ಹೋಗುದು ಪ್ರವೃತ್ತಿ ಇದೆಲ್ಲ, ಅದನ್ನ ಮೊದ್ಲ ನಿಲ್ಲಿಸ್ಬೇಕು. ಪ್ರತಿಯೊಬ್ಬರಿಗೂ ಹೊಲ ಇದ್ದೇ ಇರುತ್ತೆ, 2 ಎಕರೆ 3 ಎಕರೆ 4 ಎಕರೆ. ಅದೇ ಹೊಲವನ್ನ ಅಭಿವೃದ್ಧಿ ಮಾಡಿದ್ರೆ, ಯಾಕಂದ್ರೆ ಇವ್ರಿಗೆ ನಾಲೆಜ್ ಇರ್ತದೆ, ಪದವಿ ಪಡೆದಿರ್ತಾರೆ, ಅದನ್ನೇ ಅವರು ಅಭಿವೃದ್ಧಿ ಮಾಡಬೇಕು. ಮತ್ತು ಉಳಿದವರಿಗೆ ಅವರು ಮಾದರಿ ಆಗಬೇಕು. ಮಾದರಿಯಾಗಿ ಗ್ರಾಮವನ್ನ ಅಭಿವೃದ್ಧಿ ಮಾಡಬೇಕು, ತಮ್ಮ ಸುತ್ತಮುತ್ತಲ ಪರಿಸರವನ್ನ ಅವರು ಡೆವಲಪ್ ಮಾಡಬೇಕು. ಇಲ್ಲೊಂದು ಸಣ್ಣ ಉದಾಹರಣೆ ಹೇಳ ಬಯಸ್ತೇನೆ. ಅವರು ಅಮೆರಿಕದಲ್ಲಿದ್ದರು ಒಬ್ರು, ಅವ್ರಿಗೆ ಏನ್ ತಿಳಿತೇನೋ ಊರಿಗೆ ಬಂದರು. ಊರಿಗೆ ಬಂದ್ರೆ ಅವ್ರ ಅಗದಿ ಸಣ್ಣ ಒಂದು 4-5 ಎಕರೆ ಜಮೀನು. ಅವ್ರಿಗೆ ಯಾರೋ ಹೇಳಿದ್ರು, ನೀ ನುಗ್ಗಿಕಾಯಿ ಬೆಳಿ ಅಂತ. ನುಗ್ಗಿಕಾಯಿ ಬಗ್ಗೆ ಅವರು ಅಧ್ಯಯನ ಮಾಡಿದ್ರು, ಯಾಕಂದ್ರೆ ಅಮೆರಿಕದಲ್ಲಿ ಇರುವ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ಅಧ್ಯಯನ ಮಾಡಿದ್ರೆ ಅದರಲ್ಲಿ ಅಗದಿ ಎಲ್ಲ B1, B2, B3, B6, B12 ಆಮೇಲೆ Omega-3 ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇದೆ ಅಂತ ಗೊತ್ತಾಯ್ತು ಅವ್ರಿಗೆ ನುಗ್ಗೆ ಸೊಪ್ಪಿನಲ್ಲಿ. ಸೊ ಆ ನುಗ್ಗೆ ಸೊಪ್ಪನ್ನ ಗಿಡಗಳನ್ನ ಬೆಳೆದ್ರು, ನುಗ್ಗೆ ಸೊಪ್ಪನ್ನ ಪಿಲ್ಸ್ ಮಾಡಿದ್ರು. ಒಂದು 7-8 ಹಳ್ಳಿ ಕೊಟ್ರು ಅವರು, ಯಾರ್ಯಾರಿಗೆ ಏನೇನು ಕಾಯಿಲೆ ಇತ್ತಲ್ಲ ಕಾಯಿಲೆ ಎಲ್ಲ ಹೋತಂತ. ಕಡೆಗೆ ಅವರು 3-4 ಕಂಟ್ರಿ ಕೊಡ್ತಾ ಇದಾರೆ ಆ ಪಿಲ್ಸ್ ಅನ್ನ, ನುಗ್ಗೆ ಸೊಪ್ಪಿಂದ ಮಾಡಿದಂತ ಪಿಲ್ಸ್. ನುಗ್ಗೆ ಸೊಪ್ಪು ಇವರೇ ತಯಾರು ಮಾಡ್ತಾರೆ, ಅದನ್ನ ಒಣಗಿಸ್ತಾರೆ, ಒಣಗಿಸಿ ಮಾಡಿ ಪಿಲ್ಸ್ ತಯಾರು ಮಾಡಿ ಮಾರ್ತಾರೆ. ಇದು ಒಂದು. ಇನ್ನೊಬ್ರು ಇಲ್ಲಿ ನಮ್ಮಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಅವರು ಅಮೆರಿಕದಲ್ಲಿದ್ದ ಬಿಟ್ಟು ಬಂದು ಅವ್ರು ಪಾಲಿ ಹೌಸ್ ಮಾಡ್ಯಾರ, ಅವ್ರು 3 ಪಾಲಿ ಹೌಸ್ ಮಾಡ್ಯಾರ, ಯಶಸ್ವಿ ಆಗ್ಯಾರ. ಈಗ ಅವರು ಖುಷಿಯಲ್ಲಿದ್ದಾರೆ, ಎಕ್ದಮ್ ಒಳ್ಳೆ ಲಾಭ ಬರುತ್ತೆ. ಆ ಕಂಪ್ಯೂಟರ್ ಮೇಲೆ ಕೂತ್ ಕೂತು ಬೇಜಾರಾಗಿತ್ತು, ಅಟ್ಲೀಸ್ಟ್ ನಮ್ಮ ಹೊಲದಾಗ ನಾನು ಬೆಳೆ ಬೆಳಿತೀನಿ ಮತ್ತೆ ಲಾಭನೂ ಬರುತ್ತೆ, ನನಗೆ ಎಷ್ಟು ಅಲ್ಲಿ ದುಡ್ಡು ಬರ್ತಿತ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ಲಾಭ ಬರುತ್ತೆ ನನಗೆ, ಯಂಗ್ಸ್ಟರ್ ಹುಡುಗ. ಅಂದ್ರೆ ನಮ್ಮ ಕೃಷಿ ಪದವೀಧರರು ಖಂಡಿತವಾಗಿ ಮಾತುಗಳನ್ನು ಕೇಳಬೇಕು. ಹೌದು, ಕೃಷಿಯಲ್ಲಿ ಕಾಮಧೇನು, ಕಾಮಧೇನು ಎಲ್ಲಿ ಇಲ್ಲ ಕೃಷಿಯಲ್ಲಿ ಇದೆ. ಇವತ್ತು ನಮಗೆ ಇಳುವರಿ ಇಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ ಅಂತ ಹೇಳಿ ನಾವು ಚಿಂತೆ ಮಾಡೋ ಕಾಲ ಹೋಯ್ತು. ಈಗ ವೈಜ್ಞಾನಿಕವಾಗಿ ನಾವು ಬೆಳೆಯಲಿಕ್ಕೆ ಪ್ರಯತ್ನ ಮಾಡಿದ್ರೆ, ನಾವು ಓದಿದಂತಹ ಒಂದು ಶಿಕ್ಷಣವನ್ನ ನಮ್ಮ ಕೃಷಿಯಲ್ಲಿ ಹಾಕ್ಲಿಕ್ಕೆ ತಯಾರಾದ್ರೆ. ಹೌದು, ಒಂದು ವಿನಂತಿ ಇದೆ, ನಾನು ಪ್ರತಿ ಹಳ್ಳಿಗೆ ಹೋಗ್ತಿರಲ್ಲ, ಇದರಲ್ಲಿ ಪಂಚಾಯತ್ ಕಟ್ಟಿ ಮುಂದಾರ ಕೂತಿರ್ತಾರ, ಹನುಮಂತೇವ್ರ ಗುಡಿ ಮುಂದೆ ಕಟ್ಟಿ ಕೂತಿರ್ತಾರ, ಇಲ್ಲದ ಊರ ಮುಂದೆ ಆ ಕಟ್ಟಿರ್ತಾವಲ್ಲ ಅಲ್ಲಿ ಕೂತು ಸುಮ್ಮನೆ ಹರಟೆ ಹೊಡಿತಾರ, ಹೊಲಕ್ಕೆ ಹೋಗುದಿಲ್ಲ ಅವ್ರು. ಅವರಲ್ಲಿ ನಂದು ವಿನಂತಿ, ನೀವು ಹೊಲಕ್ಕೆ ಹೋಗ್ರಿ, ಕಡೆಗೆ ಒಬ್ಬರ 4 ಕಸ ತೆಗೀರಿ ಹೊಲದಾಗಿಂದ, ಕ್ಲೀನ್ ಆಗುತ್ತೆ. ನೀವೇನಾದ್ರೂ ಉದ್ಯೋಗ ಮಾಡಿ, ಆ ಕೃಷಿಯನ್ನು ಮಾಡಿದ್ರೆ ಭೂಮಿ ತಾಯಿ ನಿಮ್ಮನ್ನು ಕೈ ಬಿಡಲ್ಲ. ಕೃಷಿಯನ್ನ ಖುಷಿಯಿಂದ ಮಾಡಿದ್ರೆ, ಹೌದು, ಖುಷಿ ಬರದೆ ಇನ್ನೇನು. ಹೌದು, ನಾವು ಕೃಷಿಯನ್ನ ಖುಷಿಯಿಂದ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೌದು, ಹೀಗಾಗಿ ನಾವು ಖುಷಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಆಲಸ್ಯನವೇ ನಮ್ಮ ವೈರಿ. ಹೀಗಾಗಿ ನಾವು ಒಂದು ಜಾಡ್ಯತನವನ್ನ ತೋರೋದು, ತಾವು ಹೇಳಿದಂಗೆ ತುಂಬಾ ವಿಸ್ತೃತವಾಗಿ ಸಿದ್ದೇಶ್ವರ ಸಣ್ಣಗುರಪ್ಪ ಅರುಣದವರೇ, ತಾವೊಬ್ಬ ಹಿರಿಯ ನಾಗರಿಕರಾಗಿ ಇವತ್ತು ಹಿರಿಯ ನಾಗರಿಕರಾದ ನಂತರ ನೀವು 20 ವರ್ಷ ನೀವು ಕೃಷಿ ಮಾಡಿದೀರ, ನಿಜವಾಗಿ ಕೂಡ ಬಹಳ ಒಂದು ಸೋಜಗದ ವಿಷಯ ಮತ್ತ ಬಹಳ ಸಂತೋಷ. ತುಂಬಾ ಅರ್ಥಪೂರ್ಣವಾದ ಮಾತುಗಳನ್ನು ಹೇಳಿದ್ದೀರಾ ನಮ್ಮ ಕೃಷಿ ಬಾಂಧವರಿಗೆ, ನಮ್ಮ ರೈತ ಬಾಂಧವರಿಗೆ, ಹಾಗೂ ನಮ್ಮ ಕೃಷಿ ಪದವೀಧರು ಕೂಡ ಒಳ್ಳೆ ಮಾತುಗಳನ್ನು ಹೇಳಿದ್ದೀರಾ. ಅಂದ್ರೆ ಈ ಒಂದು ಹಸಿರು ಮನೆಗಳ ನಿರ್ಮಾಣದಿಂದ ಹೇಗೆ ನಮ್ಮ ಮನೆ ಹಸಿರಾಗಿರುತ್ತದೆ, ಹಾಗೇನೆ ಹಸು ಕುರಿ ಕೋಳಿಗಳ ಸಾಕಣೆಯಿಂದ ಹೇಗೆ ನಮಗೆ ಲಾಭ ಆಗ್ತದೆ, ಮತ್ತೆ ಈಗ ವಿಶೇಷವಾಗಿ ಅರಣ್ಯ ಬೆಳೆಗಳನ್ನು ಬೆಳೆದ್ರು ಕೂಡ ಹೇಗೆ ಅರಣ್ಯ ಇಲಾಖೆ ನಮಗೆ ಸಹಾಯ ಮಾಡ್ತದೆ, ಅಲ್ಲಿ ಕೂಡ ನಾವು ಸಾಕಷ್ಟು ವರಮಾನವನ್ನು ತೆಗಿಬಹುದು, ಆದ್ರೆ ಸ್ವಲ್ಪ ತಾಳ್ಮೆ ಬೇಕು. ಆಮೇಲೆ ಅಂತರ್ಜಲವನ್ನು ಕಾಪಾಡುವ ನಿಟ್ಟಿನೊಳಗೆ ಹೇಗೆ ನಾವು ಹೊಂಡಗಳನ್ನು ಮಾಡಬೇಕು, ಒಟ್ಟಾರೆಯಾಗಿ ವಿಸ್ತೃತವಾಗಿ ಸಮಗ್ರ ಕೃಷಿ ಬಗ್ಗೆ ತಾವು ಮಾಡುವಂತಹ ಕೆಲಸಗಳ ಒಂದು ಹಿನ್ನೆಲೆಯಿಂದ, ಯಾಕಂದ್ರೆ ನೀವು ಎಲ್ಲ ಕೆಲಸಗಳನ್ನು ಮಾಡಿದ್ದೀರಾ, ನೀವು ಮಾಡಿ ನಿಮ್ಗೆ ಅನುಭವ ಇರೋದ್ರಿಂದ ಮಾತಾಡ್ತಾ ಇದ್ದೀರಾ, ಆ ಹಿನ್ನೆಲೆಯೊಳಗೆ ನೀವು ಹೇಳಿದ ಮಾತುಗಳು ನಿಜವಾಗಿ ಕೂಡ ನಮ್ಮ ರೈತ ಬಾಂಧವರಿಗೆ ಹಿಡಿಸ್ತಾವು. ರೈತ ಬಾಂಧವರು ತಾವು ದೋರಿದಂತ ದಾರಿಯಲ್ಲಿ ನಡೆದು ಯಶಸ್ವಿ ರೈತರಾಗಿ ಹೊರಹೊಮ್ಮಲಿ, ನಮ್ಮ ಕೃಷಿ ಪದವೀಧರು ಕೂಡ ಯಶಸ್ವಿ ರೈತರಾಗಿ ಸಾಕಷ್ಟು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ, ನುಗ್ಗೆಕಾಯಿ ಬಗ್ಗೆ ಹೇಳಿದ್ರಿ, ನುಗ್ಗೆ ಸೊಪ್ಪು, ಈ ಹೊಸ ಹೊಸ ಪಾಲಿ ಹೌಸ್ಗಳು ಇವೆಲ್ಲ ಬೇಕಾದ್ ಮಾಡಬಹುದು. ಹೀಗೆ ನಮ್ಮ ಕೃಷಿ ಪದವೀಧರು ಕೂಡ ಈ ಒಂದು ಕೃಷಿ ಕಡೆ ಮನಸ್ಸು ಮಾಡಲಿ ಅಂತ ಆಸೆ ಮಾಡ್ತಾ, ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿವರೆಗೆ ಬಂದು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಉತ್ತಮ ಮಾಹಿತಿಯನ್ನು ನೀಡಿದ್ದೀರಾ, ಬೆಳಕು ಚೆಲ್ಲುವ ಒಂದು ಮಾಹಿತಿಯನ್ನು ನೀಡಿದ್ದೀರಾ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಿದ್ದೇಶ್ವರ ಸಣ್ಣಗುರಪ್ಪ ರೋಣದವರೇ, ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಕೃಷಿ ಅನುಭವಗಳ ಕುರಿತು ಸಿದ್ದೇಶ್ವರ ಸಣ್ಣಗುರಪ್ಪ ರೋಣದ್ ಅವರೊಡನೆ ಇದುವರೆಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಶರಣಬಸವ ಚೋಡಿನ್. ಇಂದಿನ ಜನಪದ ಸಂಗೀತದಲ್ಲಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಐಹೊಳೆಯ ಶರಣಪ್ಪ ಬಾಳಪ್ಪ ಬಸಂತ್ರಿ ಮತ್ತು ಸಂಗಡದಿಂದ ಕರಡಿ ಮಜಲು